ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವನ್ನು ಆಲಿಸಲಿದ್ದೀರಿ. ಭಾಗವಹಿಸುತ್ತಾರೆ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ರಾವಣಿ ಗ್ರಾಮದ ಕೃಷಿಕ ದಂಪತಿ ಮಹಾದೇವು ಮತ್ತು ರತ್ನಮ್ಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರತ್ನಮ್ಮನವರೇ ನಮಸ್ಕಾರ. ನಮಸ್ತೆ ಸರ್. ಮಹಾದೇವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರತ್ನಮ್ಮನವರೇ, ನಿಮ್ಮ ಹುಟ್ಟೂರು ಯಾವುದು? ಹುಟ್ಟೂರು ಕುಶಾಲನಗರ ಸರ್. ಅಲ್ಲಿ ಹತ್ರನ ಅಥವಾ ಕುಶಾಲನಗರ? ಇಲ್ಲ, ಕುಶಾಲನಗರ ಪಕ್ಕ ದೊಡ್ಡವಸೂರು ಅಂತ. ಜಮೀನು ಎಷ್ಟಿತ್ತು ತಂದೆಗೆ? ತಂದೆಗೆ 3 ಎಕರೆ ಇದೆ. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಹೆಣ್ಮಕ್ಳು. ಗಂಡು ಮಕ್ಕಳು? ಗಂಡು ಮಕ್ಳು ಇಲ್ಲ. ನೀವು ಎಷ್ಟನವರು? ನಾನೇ ಲಾಸ್ಟ್ನವಳು. ಏನು ವಿದ್ಯಾಭ್ಯಾಸ ರತ್ನಮ್ಮನವರು? ನಾನು 7th ಓದೀನಿ. 7ನೇ ಕ್ಲಾಸು? ಎಲ್ಲಿ? ಇಲ್ಲೇ ದೊಡ್ಡವಸೂರಲ್ಲಿ. ಅಲ್ಲೇ ಇತ್ತ ಕ್ಲಾಸು? ಅಲ್ಲೇ ಇದೆ. ಏನು ಬೆಳೀತಿದ್ರು ತಂದೆ? ನಾವು ಅಲ್ಲಿ ಜೋಳ ಬೆಳೀತಾ ಇದ್ದೋ, ಉಪ್ಪನೇರಳೆ ಬೆಳೀತಾ ಇದ್ದೋ, ಮತ್ತೆ ಅದೆಲ್ಲ ಬಿಟ್ಬಿಟ್ಟು ಮಾಮೂಲಿ ಇಟ್ಟಿಗೆ ಕುಯ್ಕೊಂಡು ಜೀವನ ಮಾಡ್ತಿದ್ದೆ. ಅಲ್ಲ, 3 ಎಕರೆ ಜಮೀನು ಅಂದ್ರಲ್ಲ? 3 ಎಕರೆ ಜಮೀನು ಆದ್ರೆ ನಮ್ಮ ಅಪ್ಪಂಗೆ ಆಗ್ಲಿಲ್ಲ, ಏಜ್ ಆಯ್ತು, ಮತ್ತೆ ಮಾಡೋಕ್ಕಾಗ್ಲಿಲ್ಲ ಆರಂಭನ. ಬೇರೆ ಕೊಡಗು ಅಂತಂದ್ರೆ ಆ ಕಡೆ ಎಲ್ಲ ಕಾಫಿ ಬೆಳೀತಾರೆ. ನಾವು ಹಾಕ್ಲಿಲ್ಲ, ಇವಾಗ ಹಾಕವ್ರೆ, ಮೊದ್ಲು ಹಾಕಿರ್ಲಿಲ್ಲ. ಹೌದಾ? ಹಿಪ್ನೇರಳೆ ಬೆಳೀತಾ? ಉಪ್ಪನೇರಳೆ ಬೆಳೀತಾ. ಮನೇಲೇ ಹುಳ ಸಾಕ್ತಿದ್ರ? ಹಾ, ಮನೇಲೆ ಸಾಕ್ತಿದ್ರು. ಹುಳು ಸಾಕಣ ಮನೆ ಬೇರೆ ಇತ್ತ? ಇಲ್ಲ, ಅದೇ ಮನೇಲೆ, ವಾಶದ ಮನೇಲೆ ಮಾಡ್ತಿದ್ದು. ಅವಾಗೆಲ್ಲ ತಟ್ಟೆ ಚಂದ್ರಿಕೆ ಇದೆಯಲ್ಲ, ಅದಕ್ಕೆ ಹಾಕೊಂಡು ಮಾಡ್ತಿದ್ದು. ಓ, ಅಂದ್ರೆ ನೀವು ಸೊಪ್ಪೆಲ್ಲ ಕತ್ತರಿಸಿದ್ರಿ? ಕತ್ತರಿಸೋದು ಅವಾಗ. ಸೊಪ್ಪು ಕೊಟ್ಟಿದ್ದೀರಿ. ಸರಿ, ಆಮೇಲೆ ಬಿಟ್ಬಿಟ್ರ? ಆಮೇಲೆ ಬಿಟ್ಬಿಟ್ಟು. ನಮ್ಮ ಅಕ್ಕಂದಿರದೆಲ್ಲ ಒಂದು ಇಬ್ಬರಾಳ್ದು ಮದುವೆ ಆಯಿತು. ಆಮೇಲೆ ನಮ್ಮ ಅಪ್ಪ ಬಿಟ್ಬಿಟ್ರು, ಹಿಂಸೆ ಆಯ್ತದೆ ಕೆಲಸ ಮಾಡೋಕ್ಕೆಲ್ಲ ಅಂತ. ಆಮೇಲೆ ಏನು ಬೆಳೆಯೋಕೆ ಶುರು ಮಾಡಿದ್ರು? ಏನಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಜಮೀನು ಕೊಟ್ಬಿಟ್ಟಿದ್ರು. ಅವ್ರು ಮಾಡ್ಕೋತಿದ್ರು, ಬೋಗ್ಯಕ್ಕೆ ಹಾಕ್ಬಿಟ್ಟಿದ್ರು. ಮತ್ತು ನೀವು ಜೀವನಕ್ಕೆ ಏನು ಮಾಡ್ತಾ ಇದ್ರಿ? ಜೀವನಕ್ಕೆ ಮಾಮೂಲಿ 1 ಎಕರೆ ಬಿಟ್ಕೊಂಡಿದ್ರು, ಗದ್ದೆ ಬೆಳೀತಿದ್ದೋ, ಹೊಲನ ಕೊಟ್ಬಿಟ್ಟಿದ್ರು. ಹೌದಾ? ಗದ್ದೆನಲ್ಲಿ ಭತ್ತ ಹಾಕ್ತಿದ್ರು. ಇಟ್ಟಿಗೆ ಕುಯಿಸ್ತಿದ್ವಿ ಅಂದ್ರೆ? ಅದನ್ನು ಅರ್ಧ ದಿಸ್ದಲ್ಲಿ ಬಿಟ್ಬಿಟ್ರು, ಏಜ್ ಆಯ್ತು, ನಮ್ಮ ಅಪ್ಪಂಗ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು. ಹೌದಾ? ನೀವು 7ನೇ ಕ್ಲಾಸ್ವರೆಗೆ ಮಾತ್ರ? ಅಷ್ಟೇ. ನಿಮ್ಮ ಅಕ್ಕಂದ್ರೆಲ್ಲ ಜಾಸ್ತಿ ಓದಿದಾರ? ಅವರೊಬ್ರು SLC ಓದವ್ರೆ, ಒಬ್ರು 2nd ಇಯರ್ ಓದವ್ರೆ. ನೀವ್ಯಾಕೆ 7ನೇ ಕ್ಲಾಸ್ಗೆ ಬಿಟ್ಬಿಟ್ಟು? ನಾವು ಅಷ್ಟೇ ಸಾಕೊಂಡು ಬಿಟ್ಬಿಟ್ಟು, ನಮ್ಮ ಅಪ್ಪಂಗೆ ಹಿಂಸೆ ಆಯ್ತಿತ್ತು ಅಂತ ಮನೇಲಿ ಕೆಲಸ ಇರ್ತಿದ್ವಲ್ಲ, ಬಡಸ್ತನ. ಆಗ ಬಡಸ್ತನ ಅಂದ್ರೆ ಏನಮ್ಮ? ಜಮೀನು ಇತ್ತಲ್ಲ. ಜಮೀನು ಇದ್ರೂ ಅವಾಗೆಲ್ಲ ಕಷ್ಟ ಅಲ್ವ ಸರ್. ನಮ್ಮಅಮ್ಮ ಕೂಲಿಗೆ ಹೋಯ್ತಿದ್ರು, ಕೂಲಿ ಮಾಡ್ಕೊ ಬಂದಿ ಎಲ್ಲ ಇದು ಮಾಡಬೇಕು, ಹಿಂಸೆ ಆಯ್ತಿತ್ತು. ಅದಕ್ಕೆ ಓದೋದ್ ಬಿಟ್ಬಿಡದೆ? ಓದ್ಲಿಲ್ಲ. ನಾವು ಓದಕ್ಕೆ ಹೋದ್ರೆ ನಮ್ಮ ಅಪ್ಪಂಗೆ ಸ್ಟೋನ್ ಆಗ್ಬಿಟ್ಟಿತ್ತು, ಮತ್ತು ಮನೇಲಿ ಹಿಂಸೆ ಆಯ್ತು, ದನ ಕರು ಎಲ್ಲ ಇದ್ದು ಹಿಂಸೆ ಆಯ್ತಿತ್ತು. ಬಿಟ್ಬಿಟ್ಟು. ದನ ಎಷ್ಟು ಸಾಕಿದ್ರಿ? ದನ ಎಮ್ಮೆ ಎಲ್ಲ ಒಟ್ಟು ಒಂದು 10 ಇದ್ದು. 10? ಅವಕ್ಕೆ ಮೇವೆಲ್ಲ? ನಮಗೆ ಹೊಳೆ ಸೈಡ್ ಇದೆಯಲ್ಲ, ಜಮೀನಲ್ಲೇ ಮೇಯಿಸ್ತಿದ್ದೋ, ಕಾಡಿಗೆ ಬಿಟ್ಟು ಹೊಡಿತಿದ್ದೋ. ನಮ್ಮ ಕಡೆ ಎಲ್ಲ ಕಾಡಿದೆಯಲ್ಲ, ಬಿಟ್ಟು ಹೊಡಿತಿದ್ದೋ. ನೀವೇನೇನು ಕೆಲಸ ಮಾಡ್ತಾ ಇದ್ರಿ ಮನೆಯಲ್ಲಿ? ಮನೇಲಿ ಆಲ್ರೌಂಡ್ ಕೆಲಸ ಮಾಡ್ತಿದ್ದೋ ಸರ್. ಜಮೀನು ಕೆಲಸ ಮಾಡ್ತಿದ್ದೋ, ಮನೆ ಕೆಲಸ ಮಾಡ್ತಿದ್ದೋ, ಎಲ್ಲ ಕೆಲಸ ಮಾಡ್ತಿದ್ದೋ. ಏನು ಆಲ್ರೌಂಡ್ ಕೆಲಸ ಅಂದ್ರೆ? ನಾವು ಅದೇ ಜಮೀನು ಆರಂಭದಲ್ಲೂ ಕೆಲಸ ಮಾಡಿದ್ವಿ. ಏನು ಮಾಡಿದ್ರಿ ಆರಂಭದಲ್ಲಿ? ಅದೇ ಇಟ್ಕೆ ಕುಯ್ತಿದ್ದೋ, ಮಣ್ಣು ಹಿಡಿಯೋದು, ಮತ್ತೆ ಜೋಳ ಹಾಕೋದು ಎಲ್ಲ ಮಾಡ್ತಿದ್ದೋ. ಅಂದ್ರೆ ಬೀಜ ಹಾಕೋದು, ಜೋಳ ಬೀಜ ಹಾಕೋದು. ಇವಾಗೆಲ್ಲ ಮಿಷಿನ್ ಬಂದವ, ಅವಾಗೆಲ್ಲ ಕೈಯಲ್ಲೇ ಹಾಕ್ತಿದ್ದಲ್ಲ ಸರ್, ಕೈಯಲ್ಲೇ ಹಾಕ್ತಿದ್ದೋ. ವ್ಯವಸಾಯ ಇಷ್ಟ ಆಗ್ತಿತ್ತ ನಿಮಗೆ? ಹಾ, ವ್ಯವಸಾಯ ಇಷ್ಟ. ಮನೇಲಿ ಹಸುದು ನಿಗಾ ನೀವೇ ನೋಡ್ತಿದ್ರ? ನಾವೇ ನೋಡ್ತಿದ್ವಿ. ಹಸುಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಮೇಯಿಸೋದು ಎಲ್ಲ ನಾವೇ ಮಾಡ್ತಿದ್ವಿ. ಅಲ್ಲೇ ನಮ್ಮ ಜಮೀನು ಪಕ್ಕನೇ ಹೊಳೆ ಇದೆ, ಹೊಳೆ ಸೈಡಲ್ಲಿ ಬಿಟ್ಕೊಂಡು ಮೇಯಿಸೋವು. ಒಂಥರ ಚೆನ್ನಾಗಿರುತ್ತಲ್ವಾ? ಪಕ್ಕದಲ್ಲೇ ಹೊಳೆ ಹರಿತಾ ಇರುತ್ತೆ. ಹೊಳೆ ಪಕ್ಕನೇ ಜಮೀನು ಸರ್ ನಮಗೆ. ಜಮೀನು ಮಳೆ ಎಲ್ಲ ಬಂದಾಗ ಹೊಳೆ ನೀರು ಜಮೀನ್ ಮೇಲೆ ಬಂದು ತುಂಬ್ಕೋತದೆ. ಈಗಲೂ ಇದೆಯಾ ಜಮೀನು ಹೊಳೆ ಪಕ್ಕ? ಇವಾಗಲೂ ಇದೆ. ಹೌದಾ? ಇವಾಗಲೂ ಇದೆ. ನಮ್ಮ ಅಕ್ಕ ಕೊಟ್ಬಿಟ್ಟಿದ್ದೀವಿ 3 ಎಕರೆನು. ಮತ್ತೆ ಮಹಾದೇವ್ ಅವ್ರನ್ನ ಮದುವೆ ಆಗಿದ್ದು ಯಾವಾಗ? ಮಹಾದೇವ್ ಅವ್ರ ಮದುವೆಗೆ 2 ವರ್ಷ ಆಯ್ತು. ಅದೇನು ಮಳವಳ್ಳಿ ಕಡೆ ಸಂಬಂಧ ಕುಶಾಲನಗರದಿಂದ ಮಳವಳ್ಳಿ ತನಕ? ಏನೋ ನಮ್ದು ಹಣೆ ಬರ ಸರಿ ಇದ್ದಿಲ್ಲ, ನಾವು ಏನೋ ಅದ್ ಗೇಟ್ ಹೋಗಿದ್ದು, ಅವ್ರಿಗೂ ಪ್ರಾಬ್ಲಮ್ ಆಗಿತ್ತು. ಹಿಂಗೆ ಯಾವ ಅದು ಏನು ಸಮಸ್ಯೆ ಆಗಿದೆ ತಾಯಿ? ಏನಾರು ಇರ್ತದಲ್ಲ ಸರ್ ಮನೇಲಿ ಸಮಸ್ಯೆ. ಹೌದಾ? ಹೇಳಿ ಮಹಾದೇವರ, ನಿಮ್ಮ ಬಗ್ಗೆ ಸ್ವಲ್ಪ. ನಮ್ಮ ಮೇಡಮ್ಮರು ಹೇಳ್ದಂಗೆ ನಾವು ಸ್ವಲ್ಪ ಬಡತನದಲ್ಲೇ ಬೆಳೆದು, 4 ಜನ ಅಣ್ಣ ತಮ್ಮದಿರು. ನಾವು ಮಧ್ಯದವರು, ಹಿರಿಯವರಿಬ್ರು, ನನ್ನ ತಮ್ಮ ಒಬ್ಬ, ನಾನೊಬ್ಬ ಇದೆ. ನಾವು ಬೇರೆ ಬೇರೆಯವ್ರ ಜಮೀನೆಲ್ಲ ಗೇಯ್ತಿದ್ದೊ, ಜಮೀನು ಹೆಚ್ಚಾಗಿರ್ತಿತ್ತಲ್ಲ, ಅವ್ರ ಜಮೀನನ್ನ ನಾವು ಗುತ್ತಿಗೆ ಪಾಲಾಗೆ ಬೆಳೀತಿದ್ದೋ. ಹಂಗೂ ಹಿಂಗೂ ಎಲ್ಲ ನಿಮ್ಮಂತವ್ರು ಸ್ವಲ್ಪ ದೊಡ್ಡವರು ಯಾಕೋ ಅವ್ರವ್ರನ್ನ ಗೇಯ್ತೀರಾ ಅಂದ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಸ್ವಲ್ಪ ಜಮೀನು ತಗೊಟ್ರು, ದುಡ್ಡನ್ನು ಸಹಾಯ ಮಾಡಿ, ಹಾಗಾಗಿ ಒಂದು ಲೆವೆಲ್ಗೆ ಬಂದೋ. ಅಂದರೆ ನಿಮಗೆ ಮುಂಚೆ ಜಮೀನು ಇರಲಿಲ್ವಾ? ಸ್ವಲ್ಪ ಆಯಿತು ಸರ್, 1-2 ಎಕರೆ ಇತ್ತು. ನಾಲ್ಕು ಜನ ಅಣ್ಣ ತಮ್ಮದಿರ್ ನಾವು. ಒಂದೆರಡು ಎಕರೆ ಜಮೀನು ಹಳೆ ಅಷ್ಟಿತ್ತು ನಮ್ಮ ಅಪ್ಪಂದು. ನಾವು ನಾಲ್ಕು ಜನ ಇದ್ವಲ್ಲ. ನಿಮ್ಮ ತಂದೆ ಏನು ಬೆಳೀತಾ ಇರಲಿಲ್ವಾ? ಬೆಳೀತಿದ್ರು. ಏನು ಬೆಳೆಯೋರು? ಅವ್ರು ಭತ್ತ ಬೆಳೆಯೋರು, ಸ್ವಲ್ಪ ಹೊಲ್ಮಾಳದಲ್ಲಿ ಉಳ್ಳಿ ರಾಗಿ ಇದನ್ನು ಬೆಳೆಯೋರು. ಆಮೇಲೆ ನಾವಿದ್ದ ಮೇಲೆ ಕಬ್ಬು ಭತ್ತ ಸುಮಾರು ಒಂದು 20 ಎಕರೆ ವ್ಯವಸಾಯ ಮಾಡ್ತಿದ್ದೋ. ನಾಲ್ಕು ಜನ ಗೇಯ್ತಿದ್ದೋ. ಹಾಗಾಗಿ ನಾವೊಂದು 6-7 ಎಕರೆ ಆಮೇಲೆ ನಾವೇ ಸ್ವಂತ ಮಾಡ್ದೋ ಜಮೀನ. ಸ್ವಂತ ಮಾಡಿದ್ರೆ ಅಂದರೆ ಬಂಡವಾಳಕ್ಕೆ ಏನು ಮಾಡಿದ್ರಿ? ಅದೇ ಹೇಳಿದ್ನಲ್ಲ ಸರ್, ನಿಮ್ಮಂಥವ್ರು ಸ್ವಲ್ಪ ದುಡ್ಡನ್ನು ಸಹಾಯ ಮಾಡಿದರು. ಹೌದಾ? ಕೊಡ್ರಿ ತಗೊಳ್ಳೋದಂತ ಸಹಾಯ ಮಾಡಿದರು. ಹಾಗಾಗಿ ಸ್ವಲ್ಪ. ಎಷ್ಟು ವರ್ಷದ ಹಿಂದೆ ಜಮೀನು ಖರೀದಿ ಮಾಡಿದ್ದಾವೆ? ನಾವು 20 ವರ್ಷದಿಂದೆ ಸರ್. 20 ವರ್ಷದಿಂದ. 20 ವರ್ಷ ಆಯಿತು. ಆಯಿತು. 20 ವರ್ಷ. ಆವಾಗೊಂದು 5-6 ಎಕರೆ ಒಂದೇ ಪ್ಲಾಟಲ್ಲಿ ತೆಗೆದು. ಹಾಗಾಗಿ ಒಂದು ಲೆವೆಲ್ಗೆ ಬಂದು ನಮಗೆ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮಿಂದ ನಾವು ಇವರು ನಾವು ಭೇಟಿಯಾದ್ದು. ಹಾಗಾಗಿ ಹುಳ ಮೇಯ್ತಿದ್ದೊ. ರೇಷ್ಮೆ ಮನೆ ಮಾಡಿದ್ದೀನಿ ಸ್ವಂತವಾಗಿ ತೋಟದಲ್ಲಿ. ದೊಡ್ಡ ಮನೆ, ಒಂದು 50 ಅಡಿ 55 ಅಡಿ ಉದ್ದ, 23 ಅಡಿ ಅಗಲಿಕೆ. ಅದನ್ನು ನನಗೆ ಪ್ರಾಬ್ಲಮ್ ಆದಾಗ ನನ್ನ ತಮ್ಮದಿರು ಬಿಟ್ಬಿಟ್ಟು ಒಂದು 2-3 ವರ್ಷ ನಾನು ಮೆಂಬರ್ ಮಾಡಿದರು, ಗೆಲ್ಲಿಸಿದ್ರು. ಹಾಗಾಗಿ ಸ್ವಲ್ಪ ರಾಜಕೀಯದಲ್ಲಿ ಓಡಾಡಿದೆ ಒಂದು ವರ್ಷ ಜನ. ಆಮೇಲೆ ಅದರೊಳಗೆ ನನಗೆ ಪ್ರಾಬ್ಲಮ್ ಆಯಿತು. ನಮ್ಮ ಮಿಸ್ಸಸ್ಸು ತೀರ್ಕೊಬಿಟ್ರು. ನನ್ನ ಮಗ ಒಬ್ಬ, ಗಂಡು ಮಗನ ಒಬ್ಬನು ತಿರ್ಕೊಬಿಟ್ರು ಕೊರೋನಾ ಟೈಮಲ್ಲಿ. ಹಾಗಾಗಿ ನಾನು ಸುಮ್ಮನೆ ತಿರುಗಾಡ್ಕೊಂಡಿದ್ದೆ ಇಟ್ಟಾಡ್ಕೊಂಡು. ಆಮೇಲೆ ಯಾರೇ ರೈತರು ಈಗ ಪ್ರಾಬ್ಲಮ್ ಆಯ್ತದಪ್ಪ ಮುಂದೆ ನೀನೇನಾರ ಮಾಡಿ ನಿನ್ನ ಜೀವನ ನೀನು ಮಾಡ್ಕೋಬೇಕು ಅಂದಾಗ ಇವ್ರನ್ನ ಯಾರೋ ತೋರಿಸಿ ನಮಗೆ ಪರಿಚಯ ಮಾಡಿಕೊಟ್ರು. ನಾವು ಒಂದಷ್ಟು ದಿನ ಮಾತಾಡ್ದೋ, ಅವರು ನಂಬರ್ ತಗೊಂಡ್ರು. ನಾವು ಫೋನ್ ನಂಬರ್ ಮಾತಾಡ್ಕೊಂಡು ಮಾತಾಡ್ದೋ ಒಂದಷ್ಟು ದಿನ ಕಷ್ಟ ಸುಖ ಮಾತಾಡ್ದೋ. ನಾನು ಕಷ್ಟದಲ್ಲಿ ನೊಂದಿದ್ದೀನಿ, ಚೆನ್ನಾಗಿ ನೋಡ್ಕೋಬೇಕು ಅಂದರು. ಆಯ್ತಮ್ಮ, ಅದರಲ್ಲೇ ಅಂತೆಲ್ಲ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ ಅಂತ. ಮದುವೆ ಎಲ್ಲಾಗಿತ್ತು? ನಮ್ಮದು ನಮ್ಮದಲ್ಲಿ ಅಳವಳ್ಳಿ ಪಕ್ಕ ಮರಳಿ ದೇವಸ್ಥಾನ ಅಂತ ಇದೆ ಸರ್, ಒಳ್ಳೆ ಹಿರಿಕರು ಪೂರ್ವದ ದೇವಸ್ಥಾನ ಅಲ್ಲಿ. ಇವ್ರು ಇಲ್ಲೆಲ್ಲೇ ಮಾಡೋ ಅಂದರು, ಇವ್ರು ಆಗಲ್ಲ ಇಲ್ಲ ಎಲ್ಲೋ ನಮ್ಮ ಕೈಲಿ ಅಂದರು. ಆಯಿತು ಅಂದ್ಬಿಟ್ಟು ನಾನೇ ಕಾರ್ ಕಳಿಸಿ ಕರ್ಕೊಬಂದು ಅಲ್ಲೇ ಮದುವೆ ಮಾಡ್ಕೊಂಡೆ. ಮದುವೆ ಮಾಡ್ಕೊಂಡೆ. ಈಗ ಜಮೀನಲ್ಲಿ ಏನೇನು ಬೆಳೆ ಇದೆ ನಿಮ್ಮ ಜಮೀನಲ್ಲಿ? ರೇಷ್ಮೆ ಬೆಳೀತಾ ಇದೆ. ಆ ರೇಷ್ಮೆ ಬೆಳೀನಾರ್ದೆ ನನ್ನ ಪ್ರಾಬ್ಲಮ್ ಆದಮೇಲೆ ಅದೇ ನನ್ನ ತಮ್ಮನಿಗೆ ಬಿಟ್ಟು. ಆಮೇಲೆ ಇವ್ರು ಬಂದ ಮೇಲೆ ಏನು ಮಾಡಿದೆ, ಯಾಕೆ ಬಿಡ್ಬೇಕು ನಾವೇ ಮಾಡುವ ಅಂದ್ಬಿಟ್ಟು ಇವರು ನಮಗೆ ಸಪೋರ್ಟ್ ಮಾಡಿದ್ರು. ಒಂದೆರಡು ಬೆಳೆ ಮೇಯ್ತು. ಅದೇನಾಯ್ತು ಅಂದ್ರೆ ಸ್ವಲ್ಪ ಈಗಿನ ಇದರಲ್ಲಿ ಜಾಸ್ತಿ ಪೌಡ್ರು ಸುಣ್ಣ ಹೊಡಿಬೇಕು, ಅದಕ್ಕೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹುಷಾರು ತಪ್ಪಿಡ್ತು, ಆಸೆಗೆ ಹೊಡೆದ್ಬಿಟ್ಟು ಚೆನ್ನಾಗಿ ಸುಣ್ಣ ಪೌಡ್ರು ಅದು ಪ್ರಾಬ್ಲಮ್ ಆಯ್ತಲ್ಲ. ಏನು ಮಾಡಿದೆ, ಆಮೇಲೆ ತೆಂಗಿನ ಮರ ಇದ್ದು ಹಳೆಯ ಮರ ಆ ರೇಷ್ಮೆ ಕಡ್ಡಿ ಒಳಗೆ, ನೋಡಿ ಇದು ಆ ಕಡೆ ನಿಮ್ಮ ಕಡೆ ಇದಾಗತ್ತಲ್ಲ ಕಾಫಿ ನೆಳ್ಳಿಗೆ, ನಮ್ಮಲ್ಲೂ ಆಗುತ್ತಾ ಅಂದಾಗ ಆಗುತ್ತೀರಿ ಅಂದ್ಲು. ಆಮೇಲೆ ಅವ್ರ ಕಡೆ ಅವ್ರ ಅಕ್ಕ ಭಾವ ಇದ್ದರು, ಅವ್ರಿಗೆ ಫೋನ್ ಮಾಡಿ ಕಾಫಿ ಗಿಡನ ತರಿಸಿದ್ರು. ನೆಟ್ಟು ಒಂದು 1 ವರ್ಷ ಮೇಲೆ 2 ತಿಂಗಳಾಗಿತ್ತು. ಚೆನ್ನಾಗಿ ಬಂದಿದೆ ಹೂ, ಈ ಚೆಲ್ಲ ಬಿಟ್ಟಿದೆ. ಹೇಳಿ ರತ್ನಮ್ಮನವರೇ, ಕಾಫಿ ಬಗ್ಗೆ ಏನೇನು ತಿಳ್ಕೊಂಡಿದ್ರಿ? ಕಾಫಿ ಬಗ್ಗೆ ಮಳವಳ್ಳಿನಲ್ಲಿ ಕಾಫಿ ಬೆಳಿಬೋದು ಅಂತ ಹೇಗೆ ಅನ್ನಿಸ್ತು? ಬೆಳಿಬೋದು ಸರ್, ಏನು ಮಲೆನಾಡಲ್ಲೇ ಬೆಳಿಬೇಕು ಅನ್ನೋದೇನಿಲ್ಲ, ಇಲ್ಲ ಬೆಳಿಬೋದು. ನಾವು ಶ್ರಮ ಬಿದ್ದರೆ ಬೆಳೆದು ನಾವು ಇದು ಮಾಡ್ಬೋದು, ಬೆಳೆದು ತೆಗಿಬೋದು ಬೆಳೆನ. ಆದರೆ ಶ್ರಮ ಬೇಕು, ಬೆಳಿಬೇಕು ಅನ್ನೋ ಛಲ ಬೇಕು ಅಲ್ವೇ. ಯಾವ ತಳಿ ಹಾಕಿರುತ್ತಾವು? ನಾವು ಚಂದ್ರಗಿರಿ. ಎಲ್ಲಿಂದ ತಂದ್ರಿ? ನಾವು 7 ತೋಸ್ಕೋಟೆ ಅಂತ ಇದೆ ಕುಶಾಲ ನಗರ ಹತ್ರ, ಅಲ್ಲಿಂದನೇ ತಂದು. ಅಂದ್ರೆ ಕಾಫಿ ಬೆಳೆಗಾರ ಸಸಿ ಮಾಡಿರೋದು? ಕಾಫಿ ಮಂಡಳಿಯ ನರ್ಸರಿ? ಇಲ್ಲ ಇಲ್ಲ, ಕಾಫಿ ಬೆಳೆಗಾರರೇ ಸಸಿ ಮಾಡಿ ಮಾರಾಟಕ್ಕೆ ಮಾಡ್ತಾರೆ ಅವರು. ಏನ್ ಬಿತ್ತು ಒಂದು ಸಸಿಗೆ ಧಾರಣೆ? ಅದು ಊರಿಗೆ ಬಂದು ತಲುಪೋದಕ್ಕೆ 30 ರೂಪಾಯಿ ಬೀಳುತ್ತೆ ಒಂದ್ ಸಸಿಗೆ. ಒಂದ್ ಸಸಿಗೆ ಬಾಡಿಗೆ ಗಿಡಗೆ ಸಸಿ ಎಲ್ಲ ಸೇರಿ 30 ರೂಪಾಯಿ ಬೀಳುತ್ತೆ. ಪರವಾಗಿಲ್ಲ. ಎಷ್ಟೆಕರೆ ಹಾಕಿದ್ರಿ ಕಾಫಿ? 2 ಎಕರೆಗೆ ಹಾಕಿದೀವಿ. ಏನಂತರದಲ್ಲಿ ನಾಟಿ ಮಾಡಿದಿರಿ? ನಾವು 6-6 ಅಡಿಗೆ ಮಾಡಿದೀವಿ. ಹೌದಾ? ಅಂದ್ರೆ ತೆಂಗಿನ 2 ಸಾಲ ಮಧ್ಯೆ ಕಾಫಿ ಇದೆ. ಹೌದಾ? ಈಗ ತೆಂಗು ಮಧ್ಯ ಎಷ್ಟು ಸಾಲ ಕಾಫಿ ಬರುತ್ತೆ? ತೆಂಗು ಮಧ್ಯೆ 3 ಸಾಲ ಕಾಫಿ ಬರುತ್ತೆ. 3 ಸಾಲು? 3 ಸಾಲು ಇದೆ, 5 ಸಾಲು ಇದೆ, ಒಂದೊಂದಲ್ಲಿ ಹಗಲಾಗಿರೋದ್ರಲ್ಲಿ ಸರ್. ಹೌದಾ? ಅದ್ರೊಳಗಡೆ ಸ್ವಲ್ಪ ನೆರಳಾಗ್ಲಿ ಅಂದ್ಬಿಟ್ಟು ಸಿಲುವಾರ. ಅಂದ್ರೆ ಉದ್ದನ್ನು 6-6 ಅಡಿ, ಅಗ್ಲನ್ನು 6-6 ಅಡಿ. ಹೇಗೆ ನಾಟಿ ಮಾಡ್ಕೊಂಡ್ರಿ ಹೇಳಿ ಸಸಿನ? ಸಸಿನ 6 ಅಡಿ ಗುಂಡಿ ತೆಗ್ದಿ ಪೇಪರ್ ತೆಗೆದ್ಬಿಟ್ಟು ನಾವೇನೆ ನಾಟಿ ಮಾಡಿದ್ದು. ಹೌದಾ? 6 ಅಡಿ, 1.5 ಅಡಿ, 1.5 ಅಡಿ ನಾಟು. ಅಂದ್ರೆ 6 ಅಡಿ 6 ಅಡಿ ಅಂತ, 1.5 ಅಡಿ ಗುಂಡಿ ತೆಗೆದು ಸಸಿ ಇಟ್ರಿ. ನಾವೇನು ಅದಕ್ಕೇನು ಗೊಬ್ಬರ ಗಿಬ್ಬರ ಏನು ಹಾಕಿಲ್ಲ. ಹೌದಾ? ನಾವು ಇದುವರೆಗೆ ಕೆಮಿಕಲ್ ಏನು ಹಾಕಿಲ್ಲ ನಟ್ಟಾಗ್ಲಿಂದ. ಮಾಮೂಲಿ ದನಿನ ಸಗಳಿ ಹಾಕ್ತಾ ಇದ್ದೀವಿ, ಅದ್ಬಿಟ್ರೆ ಇದು ಮಾಡ್ತಾ ಇದ್ದೀವಿ. ನಿಮಗೆ ಕಾಫಿ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ಯಾಕೆ ಬೆಳಿಬೇಕು ಅಂತ ಕಾಫಿನ? ನಾವು ಸಂಪಾದನೆ ಮಾಡ್ಬೇಕು, ಬೆಳಿಬೇಕು, ನಮ್ಮ ಕೊಡಗಲ್ಲೇ ಬೆಳಿಬೇಕು ಅನ್ನೋದೇನಿಲ್ವಲ್ಲ, ಇಲ್ಲೂ ಬೆಳಿಬೇಕು, ನಮ್ಮನ್ನ ನೋಡಿ ಇನ್ನೂ 4-5 ಜನ ಬೆಳಿಲಿ, ಇಲ್ಲೂ ಒಂಥರ ಮಲೆನಾಡ್ ಥರ ಆಗಲಿ ಅನ್ನೋದೊಂದು ಖುಷಿಗೆ ಹಾಕಿದ್ವಿ. ಓಕೆ, ನಟ್ಟಿದ್ದಾರೆ ಸರ್ ಇವಾಗ ನಮ್ಮನ್ನ ನೋಡ್ಕೊಂಡು ಒಂದು 4-5 ಜನ. ಮಳವಳ್ಳಿನ ಕುಶಾಲ ನಗರ ಮಾಡಬೇಕು ಮಾಡಬೇಕು ಈಗ ನಾವು ಚಲವಾಗಿ ಮಾಡಿದ್ರೆ ನಮ್ಮನ್ನು ನೋಡ್ಕೊಂಡು ಇನ್ನೊಬ್ರು ಮಾಡ್ತಾರೆ, ಒಪ್ಪ ನಾವು ಮಾಡ್ಬೋದು ನಾವು ಮಾಡ್ಬೋದು ಮಾಡ್ತಾರೆ, ಅದು ಒಂದು ಮಲೆನಾಡಂಗಾಗಲಿ. ಕಾಫಿ ತೋಟ ನೀವು ಮಾಡೋಕ್ಕೆ ಹಳೆ ತೆಂಗಿನ ತೋಟ ಇತ್ತು, ತೆಂಗಿನ ತೋಟ, ಹಾಗಾಗಿ ನೀವು ಅದರಲ್ಲಿ ಮಾಡಿದ್ರಿ. ಅದ್ರೊಳಕ್ಕೆಲ್ಲ ನೆಟ್ಟಿದ್ದೀವಿ ಸರ್, ಸಿಲ್ವರ ಇದೆ, ನಡಕೆ ಇದೆ, ಮತ್ತೆ ಫುಡ್ಸ್ ಗಿಡಗಳು ಸಹ ಸ್ವಲ್ಪ ನೆಟ್ಕೊಂಡಿದ್ದೀವಿ. ಏನೇನದೆ? ಸಪೋಟೋ, ಸೀಬಿ, ಬಟರ್ ಫ್ರೂಟು ಎಲ್ಲ ಇದೆ, ಪಪ್ಪಾಯಿ. ಎಷ್ಟು ಅಂತರದಲ್ಲಿದೆ ತೆಂಗು ಮಾದೇವರ? 30 ಹಳೇದು, 30 ಇದೆ, ಒಂದು ಸ್ವಲ್ಪ ಹಳೆ ಮರ. ನಾವು ಸ್ವಲ್ಪ ಇತ್ತೀಚಿಗೆ ನೆಟ್ಟದ್ದು 100, ಅದು 25 ಅಂತರ ಇದೆ, 25-30. ಒಟ್ಟು ಎಷ್ಟು ಎಕರೆನಲ್ಲಿ ತೆಂಗಿರೋದು? 2 ತೆಂಗಿದೆ ಸರ್. 2 ಎಲ್ಲ ಇದ್ರಲ್ಲೂ ತೆಂಗಿದೆ ನಮ್ಮ ಜಮೀನಲ್ಲಿ, ಒಟ್ಟು ತೋಟಲ್ಲಿ ನಮ್ಮ ಅಣ್ಣತಮ್ಮದ್ರದ್ದು ಎಲ್ಲರಲ್ಲೂ ಇದೆ, ಆದ್ರೆ ನನ್ನ ಭಾಗದಲ್ಲಿ 2 ತೋಟ. ಆ 2 ಪೂರ್ತಿ ನೀವು ಕಾಫಿ ಹಾಕೊಂಡಿದ್ದೀರಿ? ಕಾಫಿ ಹಾಕೊಂಡಿದ್ದೀರಿ ಅಲ್ವಾ? ಮತ್ತೆ ಏನು ಅಡಿಕೆ ಎಲ್ಲ ಹಾಕೊಂಡಿದ್ದೀರಾ? ಅದ್ರೊಳಗೇನೆ ಅಂತರ ಖಾಲಿ ಜಾಗ ಇರ್ತಲ್ಲ ಸರ್, ಅದು ಮಧ್ಯ ಹಾಕೊಂಡಿದ್ದೀನಿ. ಅಡಿಕೆ ಯಾವುದು ತಳಿ ಕೇಳ್ಬೋದೆ? ತಳಿ ಯಾವುದು ಅಂತ ಕೇಳಿಲ್ಲ, ನಮಗೂ ಅಷ್ಟಾಗಿ ಗೊತ್ತಾಗಿಲ್ಲ ಅವತ್ತು. ಹಿಂಗೆ ನಿಮ್ಮ ಮೇಡಮ್ ಅವ್ರನ್ನ ಹೋಗಿ ಕೇಳಿದೆ, ಅವೇ ಏನರು ತಂದು ನೆಟ್ಟೆಬಿಟ್ಟೆ. ತೋಟಗಾರಿಕೆ ಇಲಾಖೆ ಅಂತ. ಎಷ್ಟಿದೆ ಅಡಿಕೆ? ಅಡಿಕೆ ಒಂದು 200 ಸ್ವಲ್ಪ ಒಂಬಳೆ ಬತ್ತಾ ಇರೋದು, ಅದೇ ಒಂದು 200 ಗಿಡ ಈಗ ನೆಟ್ಟಿದೆ ಕಾಫಿ ನೆಟ್ಟ ಮೇಲೆ. ಸಿಲ್ವರ್ ಯಾಕೆ ಹಾಕಿದ್ರಿ? ನೆರಳು ಬೇಕು, ಮತ್ತೆ ಅದಕ್ಕೆ ಮೆಣಸು ಹಾಕ್ಬೋದು, ಮುಂದಿನ ಯೋಚನೆ ಹೇಳಬೇಕು ಅಂತಿದ್ರಿ? ಏನಿಲ್ಲ, ಅದೇ ಸಿಲ್ವರ್ ಅಂದ್ರೆ ಮುಂದೆ ಬರೀ ಕಾಫಿನೇ ಬೆಳಿಬಾರ್ದು, ಸಿಲ್ವರ್ ಮೆಣಸು ಬೆಳೆದ್ರೆ ಅದ್ರಲ್ಲೂ ಸ್ವಲ್ಪ ಅದೇ ಆಗುತ್ತೆ, ಮತ್ತೆ ಏಲಕ್ಕಿ ಹಾಕ್ಬೋದು, ಅದೆಲ್ಲ ಮಾಡ್ಬೇಕು ಅಂದ್ಬಿಟ್ಟು ಸಿಲ್ವರ್ ಎಲ್ಲ ಮೆಣಸು ನೆಟ್ಟಿದೀವಿ ಸ್ವಲ್ಪ 100 ಇವಾಗ ತೆಂಗಿನ ಮರಕ್ಕೆನೆ ಮೆಣಸು ಹಬ್ಬಸನ ಅಂದ್ಬಿಟ್ಟು ನೆಟ್ಟಿದೀವಿ. ತೆಂಗಿನ ಮರಕ್ಕೆ ಮೆಣಸು ಹಬ್ಬಸ್ಬೋದೆ? ಹಬ್ಬಸ್ಬೋದು, ಹಬ್ಬಸ್ಬೋದು ಸರ್. ಹೌದಾ? ಹಬ್ಬಸ್ಬೋದು, ಅದು ಅರ್ಧಕ್ಕೆ ಕಟ್ ಮಾಡ್ಬೇಕು. ಏನ್ ಮೆಣಸನ್ನ ಅದನ್ನ ಅರ್ಧಕ್ಕೆ ಕಟ್ ಮಾಡ್ಬಿಟ್ರೆ ಮೇಲ್ಗಡೆಗೆ ಹೋಗಲ್ಲ. ಮತ್ತೆ ಕಾಯಿನೂ ಕುಯ್ಬೋದು, ಮೆಣಸು ಕುಯ್ಕೋಬಹುದು, ಎಳ್ನೀರು ಕುಯ್ಬೋದು. ಗರಿ ಬೀಳುವಾಗ ಬಳ್ಳಿ ಏನ್ ತೊಂದ್ರೆ ಆಗಲ್ಲ, ಬಿದ್ದೋಯ್ತದೆ, ಸಮಸ್ಯೆ ಏನು ಸಮಸ್ಯೆ ಆಗೋದಿಲ್ಲ. ಮತ್ತೆ ಅದು ಸಿಲ್ವರ್ಕ್ಕಿಂತ ತೆಂಗು ಮರದಲ್ಲಿ ಚೆನ್ನಾಗಿರುತ್ತೆ ಮೆಣಸು. ಹೌದಾ? ಇಳುವರಿ ಬರ್ತದೆ, ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದಿರಿ ನೀವು? ನಮ್ಮ ಆ ಕಡೆ ಕೊಡಗಿನ ಸೈಡ್ ಎಲ್ಲ ಅದೇ ಹಬ್ಸೋದಲ್ಲ. ನಿಮ್ ಕೊಡಗಿನ ಸೈಡ್ ಅಲ್ಲಿ ಕಾಫಿ ತೋಟದಲ್ಲಿ ತೆಂಗಿನ ಮರ ಎಲ್ಲಿ ಬೆಳೀತಾರೆ? ಬೆಳೆದವ್ರೆ, ಬೆಳೆಯರು ಬೆಳೆದಿದ್ದರು ಸಿಲ್ವರ ಅಡಕೆನೊಬ್ಬ ಬೆಳೆದವ್ರೆ, ತೆಂಗಾಗೂ ಇದಾವೆ, ತೆಂಗು ಬೆಳ್ಕೊಂಡು ತೆಂಗೊಳಗಡೆ ಮೆಣಸು ಹಬ್ಸವ್ರೆ, ಅಡಕೆನೂ ಹಾಕವ್ರೆ. ಪರವಾಗಿಲ್ಲ, ಹಾಗಾಗಿ ನೀವು ತೆಂಗಿಗೆಲ್ಲ ಕಾಳು ಮೆಣಸು ಹಾಕ್ಬೇಕು ಅಂತ. ಅದೇನೋ ಅರ್ಧದಲ್ಲಿ ಕತ್ತರಿಸೋದು ಅಂದ್ರಲ್ಲ, ಅರ್ಥ ಆಗಲಿಲ್ಲ ನನಗೆ. ಅದನ್ನ ಅರ್ಧದಲ್ಲಿ ಅಂತ ನಿಮ್ಮ ಲೆಕ್ಕ? ಒಂದು 9-10 ಕತ್ತರಿಸ್ಬೇಕು, ಒಂದೊಂದು ಬೆಳೆ ಕುಯ್ದಂಗೆ ಕತ್ತರಿಸ್ಬಿಡ್ಬೇಕು ಮೆಣಸನ್ನ, ಬಳ್ಳಿನ. ಅದು ಮತ್ತೆ ಮತ್ತೆ ಹೊಸ ಚಿಗುರು ಹೊಡ್ಕೊಂಡು ಫಲ ಬಿಡ್ತದೆ. ಅಂದ್ರೆ ಮೇಲಕ್ಕೆ ಹೋಗಕ್ ಬಿಡಬಾರ್ದು. ಮೇಲಕ್ಕೆ ಹೋಗಕ್ ಬಿಡಬಾರ್ದು. ಕುಯ್ಯೋದ್ ಹೆಂಗ್ ಮತ್ತೆ? ಏಣಿ ಇದೆಯಲ್ಲ ಸರ್, ಏಣಿ ಇದೆಯಲ್ಲ, ಏಣಿ ಹಾಕೊಂಡು ಕುಯ್ಬೋದಲ್ಲ. ಹೌದಾ? ಯಾವುದು ಮೆಣಸು ಹಾಕಿರತ್ತಾವು ಕೇಳ್ಬೋದೇ? ನಾವ್ ಹಾಕಿರೋದು ಯಾವ ತಳಿ ಗೊತ್ತಿಲ್ಲ ಸರ್. ಎಲ್ಲಿಂದ ತಂದಿದ್ದು? ಕಾಫಿ ಕೊಟ್ರಲ್ಲ, ಸಿರ್ಸಿಯಿಂದ ತಂದಿದ್ದು. ಸಿರ್ಸಿ? ಅದೇನ್ ಸಿರ್ಸಿಗೆ ಹೋದ್ರಿ? ಯಾರೋ ಒಬ್ರು ಬಂದಿದ್ರು ಸರ್ ಸಿರ್ಸಿಯಿಂದ, ತೋಟ ನೋಡೋಕೆ ಅಂತ ಬಂದು ಕರೆಸಿದ್ರು. ಮಹೇಶ್ ಕುಮಾರ್ ಅವರು, ಮಳವಳ್ಳಿ ಮಹೇಶ್ ಕುಮಾರ್ ಅವ್ರು ಕರೆಸಿದ್ರು. ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಾಡ್ಕೊಂಡಿದ್ರಲ್ಲ, ಅವ್ರು ಎಲ್ಕ ಒಂದು ಸ್ವಲ್ಪ ತಂದು ಕೊಟ್ರು. ಹೌದಾ? 200 ಗಿಡ ತಂದಿದ್ರು, ನಾನು 200 ತರಿಸಿದೆ. ಅದನ್ನ ಒಂದು 100 ಮರಕ್ಕ ಈಗ ನೆಟ್ಟಿದೀವಿ. ಹೆಂಗ್ ನೆಟ್ರಿ ಹೇಳಿ? ತೆಂಗಿನ ಮರದ ಬೊಡ್ಡೆಗೆ ತೆಂಗಿನ ಮರ ಒಂದು 2 ಬಿಟ್ಟು ತೆಂಗಿನ ಮರನ 2 ಬಿಡಬೇಕು. 3-4 ನೆಡ್ಬೋದು ತೆಂಗಿನ ಮರಕ್ಕೆ, 3-4 ನೆಡ್ಬೋದು. ಅಂದ್ರೆ ಬೊಡ್ಡೆಗೆ ಹಾಕ್ಬಾರ್ದು, ಬೊಡ್ಡೆಗೆ ಹಾಕ್ಬಾರ್ದು, 1-2 ಅಂತರ ಸುತ್ತ ನೆಡ್ಬೋದು. ನೀವು ಎಷ್ಟೆಷ್ಟು ನೆಟ್ಕೊಂಡಿದ್ರಿ ಒಂದೊಂದು ಮರ? ನಾವು 3-3 ನೆಟ್ಟಿದ್ದೀನಿ ಸರ್. 3-3 ಸಸಿ ನೆಟ್ಟಿದ್ದೀನಿ. ಆರಂಭದಲ್ಲಿ ಏನಾದ್ರು ಬಳ್ಳಿ ಕಟ್ಟಬೇಕಾ ಮರಕ್ಕೆ? ಆರಂಭದಲ್ಲಿ, ಆಮೇಲೆ ಏನದು ತೆಂಗಿನ ಮರಕ್ಕೆ ಅದು ಬೇರೆ ಬಿಡೋಕೆ ಒಳ್ಳೆ ಇದು. ಹೌದಾ? ಮರಕ್ಕೆ ಬಿಟ್ಬಿಡ್ತಾರೆ ಅದು. ಅದನ್ನಂದ್ರೆ ನಾವು ಹೈಟ್ ಹೋಗಿ ಬಿಡಬಾರ್ದು, ಒಂದು 20 ಕಟ್ ಮಾಡಿಬಿಡ್ಬೇಕು ಕುಯ್ಯೋಕೆ, ಮೇಲಕ್ಕೆ ಮರ ಹತ್ತಿ ಎಳ್ನೀರು ಕುಯ್ಯೋಕೆ, ತೆಂಗಿನಕಾಯಿ ಕೇಳೋದಕ್ಕೆ ಹಿಂಸೆ ಆಯ್ತದೆ, ಇಲ್ಲ ಅಂದರೆ ಹೊಟ್ಟೋಗ್ಬಿಡ್ತದೆ ಮೇಲ್ಕಂಠ. ಅದಕ್ಕೆ ನಾವು 20 ಲಾಸ್ಟ್ ಮಾಡ್ಕೋ. ಈಗ ಮೆಣಸು ಹಾಕಿ ಎಷ್ಟು ದಿವಸ ಆಗಿದೆ? ಈಗ ಸ್ವಲ್ಪ ದಿನ ಆಯಿತು ಸರ್, ಮೆಣಸು ಅಡಿಕೆ ಸ್ವಲ್ಪ ದಿನ. ಅದೇ ಈ ಕಾಫಿ ಹಾಕುವಾಗ ಮಾಡಿದ್ದೀವಿ ಅಲ್ವಾ? ಕಾಫಿ ಹಾಕಿ ಒಂದೂವರೆ ವರ್ಷ ಆಯ್ತು ಅಂದ್ರಲ್ಲ. ಕಾಫಿ ಹಾಕಿ ಒಂದೂವರೆ ವರ್ಷ ಆಯ್ತು. ಈ ಮೆಣಸು ಅಡಿಕೆ ಸ್ವಲ್ಪ ಈಗ ಗ್ಯಾಪ್ ಕೊಟ್ಟು ಹಾಕಿದೀವಿ. ಎಲ್ಲ ಹೊಸ ಪ್ರಯತ್ನ, ಹೊಸ ಪ್ರಯತ್ನ ಅಲ್ವಾ? ತೆಂಗು ಮಾತ್ರ ಹಳೆಯದೆ, ಇವೆಲ್ಲ ಹೊಸ ಪ್ರಯತ್ನ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ನಿಮ್ಮ ಮಳವಳ್ಳಿನಲ್ಲಿ ಬೇರೆ ಬೇರೆ ಬೆಳೆ ಬೆಳೆಯೋರಲ್ವೇ ಮುಂಚೆ? ಟೊಮೆಟೊ, ಟೊಮೆಟೊ ಬೆಳೆ ನಾನು ಅವರೆಲ್ಲರಿಗೆ ಟೊಮೆಟೊ ಅವ್ರಿಗೆ ಆಗ್ತಿದ್ದು. ಹೌದಾ? ನಾನು ಜೋರಾಗಿ ಟೊಮೆಟೊ ಬೆಳಿತೀನಿ, ಒಂದೆರಡು ಎಕರೆ ಬೆಳಿತಿದೆ. ಹೌದಾ? ನಾನು ಬೆಳಿತಿದ್ದೆ. ಮತ್ತೆ ಯಾಕೆ ಬೆಳೆಯೋದು ಬಿಟ್ಬಿಟ್ರೆ? ಅದನ್ನೇ ಸರ್, ಸ್ವಲ್ಪ ಈಗ ಬೇಡ, ಅದು ಕೆಮಿಕಲ್ ಜಾಸ್ತಿ ಆಯಿತು, ನಮಗೆ ಬೇಜಾರಾಯಿತು. ಆ ಭೂಮಿಲಿ ಮತ್ತೆ ಬೆಳೆ ಬರಲ್ಲ ಸರ್. ಕೆಮಿಕಲ್ ಕಡಿಮೆ ಹಾಕೊಂಡು ಬೆಳೆಯೋದು ಆಗಲ್ಲ ಟೊಮೆಟೊಗೆ. ಅದಕ್ಕೆ ಆಗಲ್ಲ ಸರ್. ಬೇಡ ಅಂತದ ಟೊಮೆಟೊ? ಹಾಂ, ಬರಲ್ಲ ಅದು. ಹೌದಾ? ಇಳುವರಿ ಬರಲ್ಲ. ಹಾಂ, ಬರಲ್ಲ. ಹಾಂ, ಅದು ಕೆಮಿಕಲ್ ಬೇಕೇ ಬೇಕು. ಹೌದೇನ್ರಿ ರತ್ನಮ್ಮನವ್ರ? ಅವ್ರಿಗೆ ಗೊತ್ತಿಲ್ಲ, ಬೇಕೋ ಸಹ ಕೆಮಿಕಲ್ ಇಲ್ಲ. ಅದಕ್ಕೆ ಕೆಮಿಕಲ್ ಬೇಕು, ಯಾವ್ದಕ್ಕೆ? ಟೊಮೆಟೊಗೆ ಮಾತ್ರ ಕರೀರಿ, ಅವ್ರನ್ನ ಕೇಳ್ತೀನಿ. ಕೆಮಿಕಲ್ ಇಲ್ದನೆ ಟೊಮೆಟೊ, ಸೌತೆ ಅವೆಲ್ಲ ಬೆಳೆಯೋಕ್ಕಾಗೋದಿಲ್ಲ ಸರ್, ಬೇಕೇ ಬೇಕು. ಇನ್ನು ಕಾಫಿ, ಅಡಿಕೆ, ತೆಂಗು ಎಲ್ಲ ಆದರೆ ನಾವು ಶ್ರಮದಿಂದ ಬೆಳಿಬೋದು, ಜೀವಾಮೃತ ಮಾಡ್ಬೋದು, ಆರ್ಗಾನಿಕ್ ಗೊಬ್ಬರ ಹಾಕ್ಬೋದು, ಈ ಸಹಕಾರಿ ಗೊಬ್ಬರ ಹಾಕ್ಬಾರ್ದು, ಈ ರೀತಿ ಬೆಳಿಬೋದು. ಟೊಮೆಟೊಗೆ ಆಗಲ್ಲ ಸರ್, ಟೊಮೆಟೊ ಊಜೆ ಹೊಡೆಯುತ್ತೆ, ಮತ್ತೆ ಹುಳ ಆಗುತ್ತೆ, ಎಲ್ಲ ಕಪ್ಪು ಬರುತ್ತೆ, ಅದು ಬೆಳೆಯಕ್ಕಾಗಲ್ಲ ಸರ್. ನಿಮ್ ಕುಶಾಲನಗರದಲ್ಲೆಲ್ಲ ತರಕಾರಿ ಬೆಳಿತಿರ್ಲಿಲ್ವ ನೀವು? ನಾವು ಅವಾಗೆಲ್ಲ, ಇವಾಗೆಲ್ಲ ಇದು ಪೇಪರ್ ಹಾಸ್ಕೊಂಡು ತರಕಾರಿ ಬೆಳಿತಾರೆ, ಅವಾಗೆಲ್ಲ ಖಾಲಿ ಜಮೀನ್ಗೆ ಹಾಕೊಂಡು ಬೆಳಿತೀರಿ ಸರ್, ಇವಾಗ ಹಂಗೆ ಬೆಳೆಯಕ್ಕಾಗೋದಿಲ್ವಲ್ಲ. ಅಲ್ಲಮ್ಮ ನೀವು ಬೆಳಿತಿದ್ರ? ನಾವು ಬೆಳಿತಿದ್ವಿ ತುಂಬ ನೆಲಗಡಲೆನ. ನೆಲಗಡಲೆ? ಹಾ, ನೆಲಗಡಲೆ ಹಾಕ್ತಿದ್ದ ನಮ್ಮ ಅಮ್ಮನ ಮನೆ. ಅದು ಬಿಟ್ರೆ ಬೇರೆ ತರಕಾರಿ? ಬೇರೆ ಮಾಮೂಲಿ ಸೌತೆ ಅವೆಲ್ಲ ಹಾಕೋತಿದ್ದು ಮನೆಗೆ ಬೇಕಾದಷ್ಟು. ಮನೆಗೆ ಬೇಕಾದಷ್ಟು. ಟೊಮೆಟೊ ಹೇಗೆ ಬೆಳೀತಾ ಇದ್ರಿ ಹೇಳಿ ಮಾದೇವರೇ? ಟೊಮೆಟೊ ಬೆಳೆದು ಸ್ವಲ್ಪ ಈಗ ಟಪ್ಪು ಸಹ, ಈಗ ಆವಾಗ ಸ್ವಲ್ಪ ಖರ್ಚು ಕಮ್ಮಿ ಇತ್ತು, ಲೇಬರು, ಈ ಗೊಬ್ಬರ, ಔಷಧಿ ಇವೆಲ್ಲ. ಇವಾಗೆಲ್ಲ ಒಂದು ಎಕರೆ ಬೆಳಿಬೇಕು ಅಂದ್ರೆ 100,000 ಬೇಕು. ಅದು ರೇಟ್ ಸಿಗಿದ್ರೆ ಏನೋ ಗಂಟೆ ಆಗುತ್ತೆ, ರೇಟ್ ಸಿಗಲಿಲ್ಲ ಅಂದರೆ 2-3 lakh ಸಾಲ ಬರುತ್ತೆ. ಮತ್ತದ್ರಲ್ಲಿ ಸ್ವಲ್ಪ ನಾವು ಹೆಚ್ಚಿಸ್ಕೊಂಡು 3 ಬೆಳೆ ಬೆಳೆದು, ನಾನು ಒಂದು 20 quintal ಖಾಲಿ ಜಾಗ ಬಿಟ್ಕೊಂಡಿದ್ದೀನಿ ಇರಲಿ ಅಂತ. 3 times ಹಾಕ್ತಿ, 3 times ಕೊಯ್ಲಿಲ್ಲ, 200 rupees ಬಂದ್ಬಿಡುತ್ತೆ. 200 rupees ಬಂದರೆ 100 rupees ಅದು ಸಾಗಣೆ ವೆಚ್ಚನೇ, ಇನ್ನು ಕುಯ್ಯೋದು. ಅದಕ್ಕೆ ಈ ಸಾರಿನೂ ಉಳಿಸ್ಬಿಟ್ಟಿದ್ದೀನಿ, ಇವ್ರು ಬೇಡ ಜೋಳ ಹಾಕು ಅಂತಾರೆ. ನಾನು ಮಾಡ್ತಿದ್ದು ಆಸೆ ಅದು ಹೊಡೆದ್ರೆ ಒಂದ್ಸಾರಿ ಹೆಂಗ ಲಾಟ್ರಿ ಹೊಡೆದು, ಲಾಟ್ರಿ ಹೊಡೆದಂಗೆ ಹುಡ್ತೇವೆ, ಸ್ವಲ್ಪ ಸಾಲ ಅದೆ ತೀರ್ಸ್ಕೊಬಿಡ್ಬೇಕನೆ ಅಂತ ನಾನು ಅಂತೀನಿ. ಯಾಕ್ರಿ ಮೇಡಮ್ ನೋರೇ ಟೊಮೆಟೊ ಬೇಡ ಅಂತೀರಿ? ಹಿಂಸೆ ಸರ್, ಅದು ಏನಂದ್ರೆ ಹಾಕ್ತಿವಾ, ಶ್ರಮ ಬಿದ್ದು ಮಾಡ್ತೀವಾ, ಬಿಸಿಲು ಅನ್ನೋದಿಲ್ಲ, ಔಷಧಿ ಹೊಡಿತಾರೆ, ಟೈಮಿಗೆ ತಿಂಡಿ ತಿನ್ನೋದಿಲ್ಲ, ಶ್ರಮ ಬಿದ್ದು ಮಾಡ್ತೀವಾ, ಮಾಡಿದ್ಮೇಲೆ ಅದು 1,000 ಖರ್ಚು ಮಾಡಿ 500 rupees ಸಿಗೋದಿಲ್ಲ ಸರ್ ಲಾಸ್ಟ್ಗೆ. ಅನ್ಬಾ ಒಂದು ರೈಟ್ ಸಿಗ್ತಾ ಇಲ್ಲ ಇವಾಗ ಟೊಮೆಟೊ. ಈಗ ಸ್ವಲ್ಪ ತಿಂದಲಿ 200-300 rupees ಬಿಡ್ತು, ನನ್ನ ಹಣ್ಣಿತ್ತು ನಾವು ಬಿಟ್ಟ 1,000 rupees ಇಟ್ಟು ನೋಡಿದ್ರ. ಇಳುವರಿ ಬರುತ್ತಲ್ಲ ಸರ್, ಟೊಮೆಟೊ ಅಂದ್ರೆ ಇಳುವರಿ ಬರುತ್ತೆ. ಸರಿ, ಮತ್ತೆ ಈಗ 1/2 ಎಕರೆ ಖಾಲಿ ಬಿಟ್ಕೊಂಡಿದ್ರಲ್ಲ, ಏನಾಗ್ತೀರ ಅದಕ್ಕೆ? ಇಲ್ಲ ಹಾಕ್ಲೇಬೇಕು ಇದೊಂದ್ಸಾರಿ ಅಂತ ಉಳಿಸಿ ಬಿಟ್ಟಿದ್ದೀನಿ, ಈ ಫೆಬ್ರವರಿಯಲ್ಲಿ ಹಾಕೋಣ ಅಂತ. ದನ ಇದೆ ಸರ್, ಜೋಳ ಹಾಕ್ತಿವಿ, ದನ ಇದೆ. ಎಷ್ಟು ಮಡಿಕೊಂಡಿದ್ದೀವಿ ಈಗ? ತಡೀರಿ, ಅವ್ರು ಹೇಳ್ತಾರೆ. ಹಸು ಇದೆ. ಹಸ ಅಂದ್ರೆ ಯಾವ್ದು ತಾಯಿ? ಇಲಾತಿ ಹಸ. ಇಲಾತಿ ಅಂದ್ರೆ ಹೆಚ್ಚಪ್ಪು. ಹೆಚ್ಚಪ್ಪು ಕರಿದು ಬೆಳಿದು. ಕರಿದು ಬೆಳಿದು ಅಂದ್ರೆ ಪ್ಯೂರ್ ಬ್ರೀಡ್ ಅಥವಾ ಕ್ರಾಸ? ಮಾಮೂಲಿ ಕ್ರಾಸು. ಕ್ರಾಸು ಎರಡೇ ಮಡಿಕೊಂಡಿರೋದು? ಎರಡು ಹಸು ಇದೆ, ನಾಲ್ಕು ಆಡು ಇದೆ, ಕೋಳಿ ಇದಾವೆ. ಎಷ್ಟು ಆಡು ಆತಗಳೊಂದು ಎರಡು ಇದಾವೆ, ಹೆಣ್ಮರಿ ಒಂದು ಮೂರು ಇದಾವೆ. ಕೋಳಿ ಎಷ್ಟಿದಾವೆ ಅಂತ ಕೇಳಿ? ಕೋಳಿ ಒಂದು ಐವತ್ತು ಇದ್ದ, ಈಗ ಒಂದು ಹತ್ತವೆ. ಎಲ್ಲ ಕೊಟ್ಬಿಟ್ಟ ಸರ್. ಹೌದಾ? ಅಥವಾ ನೆಂಟರು ಬಂದು ಖಾಲಿ ಮಾಡ್ಬಿಟ್ಟು? ಇಲ್ಲ ಇಲ್ಲ ಇಲ್ಲ, ಕೊಟ್ಬಿಟ್ಟು ಮಾರ್ಬಿಟ್ಟು. ಮತ್ತೆ ತೊಂದರೆ ಆಯ್ತು, ತಗೋಬರ್ಬೇಕು ಅಲ್ವಾ? ಅಂದ್ರೆ ಕೊಟ್ಟಿಗೆನಲ್ಲೇ ಎಲ್ಲ ಸಾಕಂತೀರ? ಎಲ್ಲ ಇದೆ ಈ ಕೊಟ್ಟಿಗೆನಲ್ಲಿ. ಮೇಕೆನೂ ಕಟ್ಕೊಂತ? ಮೇಕೆ ಇದೆ, ಕೋಳಿ ಇದೆ, ದಸು ಇದೆ, ಎಲ್ಲ ಇದೆ. ಹಸು ಹಾಲನ್ನ ಕೊಡುತ್ತಲ್ವಾ? ಕರಿತೀವಿ ನಾವೇ. ಅದನ್ನೇನು ಮಾರಾಟ ಮಾಡ್ತೀರಾ ಅಥವಾ ಮನೆಗೆ ಆಯ್ತು? ಇಲ್ಲ ಇಲ್ಲ ಇಲ್ಲ, ಮಾರ್ತೀವಿ. ಹತ್ತು ಲೀಟ್ರ್ ಕೊಡ್ತದೆ, ಹತ್ತು ಲೀಟ್ರ್ ಮನೆಗೆ ಮಾಡ್ಕೊಳಕಾಯ್ತದ? ಅಲ್ಲ ಗೊತ್ತಿಲ್ಲ, ಕೇಳಿದೆ. ಒಂದು ಹಸು ಹಾಲು ಕೊಡುತ್ತಾ ಅಥವಾ ಎರಡು ಕೊಡ್ತಾ? ಎರಡು ಕೊಡ್ತಾ ಇದೆ. ಒಂದೊಂದು ಹತ್ತು ಲೀಟ್ರ್ ಹಾಲು ಕೊಡ್ತಾ? ಇಲ್ಲ, ಒಂದೊಂದು ಆರು ಲೀಟ್ರ್ ಕೊಡ್ತಿದೆ, ಒಂದೊಂದು ನಾಲ್ಕು ಲೀಟ್ರ್ ಕೊಡ್ತಾ. ದಿನಕ್ಕೆ ಒಂದು ಹತ್ತಕ? ಒಂದು ಟೈಮ್ಗೆ ಹತ್ತು ಲೀಟ್ರ್ ಕೊಡ್ತಾ ಎರಡರಿಂದ? ಪರವಾಗಿಲ್ವೇ, ದಿನಕ್ಕೆ ಇಪ್ಪತ್ತು ಲೀಟ್ರು. ನೀವು ಎರಡು ಲೀಟ್ರ್ ಹಾಲು ಮಡಿಕತ್ತೀರ? ಇಲ್ಲ, ಒಂದು ಲೀಟ್ರ್ ನಿಮಗೆ, ಒಂದು ಲೀಟ್ರ್ ಅವ್ರಿಗೆ. ಇಲ್ವಾ ಮಡಿಕೊಳ್ಳಲ್ವಾ? ಮಡಿಕೊತೀವಿ ಒಂದು ಲೀಟ್ರ್. ಇಬ್ಬರಿಂದ ಸೇರಿಸಿ? ಇಬ್ಬರಿಲ್ಲ, ನಾಲ್ಕು ಜನ ಇದೀವಿ ಸರ್. ಮಗಳಿದ್ದಾಳೆ. ಹೌದಾ? ಸರಿ, ಅದಕ್ಕೆ ಇದ್ದಾರೆ. ಒಳ್ಳೇದು ಬಿಡಿ. ಈಗ ನೀವು ಹಾಲನ್ನು ಮಾರ್ತಿರಲ್ಲ, ಅದನ್ನು ಡೈರಿಗೆ ಮಾರ್ತೀರಾ ಅಥವಾ ವರ್ತನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಡೈರಿಗೆ ಮಾರ್ಬಿಡ್ತೀವಿ. ಡೈರಿಗೇನೆ ದುಡ್ಡು ತಿಂಗಳು ಒಂದ್ಸಲ ನಿರಂತರವಾಗಿ ಬರುತ್ತೆ ಅಲ್ವಾ? ಅದೊಂದು ಆದಾಯ. ಅದೇ. ಮತ್ತೆ ಮನೆ ಹತ್ರ ಏನಾದ್ರು ತೋಟ ಗೀಟ, ಕೈ ತೋಟ, ತರಕಾರಿಗಳೆಲ್ಲ ಬೆಳೆಯಕ್ಕೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲಿದೆ, ಅದೇ ಕಾಪಿ ಹಾಕಿದೀವಲ್ಲ ಅಲ್ಲೇ ಮನೆಯೆಲ್ಲ ಇದೆ. ಇನ್ನಲ್ಲಿ ಊರೊಳಗಡೆ ಏನು ಬೆಳೆಯಕ್ಕಾಗಲ್ಲ ಸರ್, ಬರೀ ಮನೆ ವಾಸಕ್ಕೆ ಮಾತ್ರ ಇದೆ. ಅಲ್ಲೇ ತೋಟದ ಮನೆಯಲ್ಲಿ ಏನು ಮಾಡ್ತೀರಿ? ತೋಟದ ಮನೆಯಲ್ಲಿ ಅದೇನೇ ಮಾಮೂಲಿ ಬದನೆಕಾಯಿ, ಅದು ಇದು ತೊಗರಿಕಾಯಿ ಹಾಕೊಂಡಿದ್ದೀವಿ. ಹೌದಾ? ಇಷ್ಟವ ನಿಮಗೆ ಬದನೆಕಾಯಿ ತೊಗರಿಕಾಯಿ? ಅವೆಲ್ಲ ಮಾಡ್ತೀವಿ ಮನೆಗೋಸ್ಕರ. ಮನೆಗೋಸ್ಕರ. ಹೇಳಿ ಸರ್, ಈಗ ಎರಡು ಎಕರೆ ತೋಟ, ಹಣ್ಣಿನ ಬೆಳೆಗಳು ಏನೇನೋ ಒಂದಷ್ಟು ಹೇಳಿದ್ರು, ಏನೇನು ಹಾಕಿದ್ರಿ? ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ. ಏನು? ಸೀಬೆ ಸ್ವಲ್ಪ. ನಮ್ಮ ಇದಕ್ಕಾಗಲಿ ಅಂತ ಸರ್, ಅದು ನಮ್ಮ ಮನೆಯವ್ರಿಗೆ ಆಗಲಿ ಅಂದ್ಬಿಟ್ಟು ಮಾರಕ್ಕಾಗಲ್ಲ. ಅವನ ನೀವು ಬಂದವ್ರಿಗೆ ಏನು ಕೊಡಲ್ವಾ? ನೀವು ಬಂದವ್ರಿಗೆ ಪಪ್ಪಾಯ ಇದೆ, ಬಂದರೆ ಬರೀ ಪಪ್ಪಾಯ ಮಾತ್ರ. ಈಗ ಅರ್ಜೆಂಟ್ಗೆ, ಅರ್ಜೆಂಟ್ಗೆ ಪಪ್ಪಾಯ ಇದೆ. ಮನ್ಬಳಕಲ್ಲಿ ತಾಲ್ಸು ಗಿಡ ಇಟ್ಕೊಂಡಿದ್ದೀವಿ ಒಳಗಡೆ. ಈ ಕಾಫಿ ನೆಟ್ ಮೇಲೆ ಎಲ್ಲ ಮಾಡಿರೋದು ಸರ್. ಮೊದಲು ಏನಿಲ್ಲ, ಖಾಲಿ ಜಮೀನು ಬಿದ್ದಿತ್ತು. ಈಗ ನೀವು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಜಮೀನ ತೋಟ ಮಾಡಬೇಕು ಅನ್ನೋ ಮನಸ್ಸು ಬಂದಿಲ್ಲ? ಅಥವಾ ಅವ್ರ ಮೇಡಮ್ನವರು ಏನಾದರೂ ರತ್ನಮ್ಮನವರು ನಿಮಗೆ ಬಲವಂತ ಮಾಡಿದ್ರ ಹೆಂಗೆ? ಈ ಸಾವಯವ ಕೃಷಿ ಸಂಘಕ್ಕೆ ನಾವು ಅಕಸ್ಮಿಕವಾಗಿ ಯಾರೋ ಪರಿಚಯ ಆಗಿ ಮಹೇಶ್ ಕುಮಾರ್ ಅವ್ರಿಗೆ ಪರಿಚಯ ಆದಮೇಲೆ ನಾವು ಅವನ್ನ ಹಿಂಸೆ ಮಾಡ್ಬಿಟ್ರು ಅವರು. ಅದಕ್ಕೆ ಮೊದಲೇ ನಾವು ಕಾಪಿ ಹಾಕಿದ್ವು. ಇವು ಮೇಡಮ್ ಅವ್ರ ಇದ್ರ ಮೇಲೆ ನಾವು ಕಾಪಿ ಆಗಲೇ ಹಾಕಿದ್ವು. ಅಂದರೆ ತೋಟ ಮಾಡ್ಬೇಕು ನೀವು, ಕುಶಾಲ್ ನಗರದ ಥರ ತೋಟ ಅನ್ನೋದು ಆಸೆ ಮೇಡಮ್ನವ್ರದ್ದು ಅಲ್ವೇ? ಅದನ್ನೊಳಗೆ ನನಗೂ ಸ್ವಲ್ಪ ಆಸಕ್ತಿ ಇತ್ತು, ತೋಟ ಮಾಡಬೇಕು ಅನ್ನೋದು ಒಂದು ಆಸಕ್ತಿ ಇತ್ತು. ಮಾತ್ರ ಇವ್ರ ಸಂಘಕ್ಕೆಲ್ಲ ನೀವು ಹೋಯ್ತೀರಾ ರತ್ನಮ್ಮನವ್ರೆ? ಇಬ್ರು ಹೋಗ್ತೀವಿ. ಸಾವಯವ ಕೃಷಿಕರ ಸಂಘ, ಏನು ತಿಳ್ಕೊಂಡಿದ್ರಿ ಅಲ್ಗೆ ಹೋಗಿ? ತಿಂಗಳಿಗೆ ಒಂದ್ಸರಿ ಸಭೆ ಮಾಡ್ತಾರಂತಲ್ಲ, ಏನೇನು ತಿಳ್ಕೊಂಡಿದ್ರಿ ಹೇಳಿ? ತಿಂಗಳ ಒಂದ್ಸಲ ಸಭೆಗೆ ಹೋಗಿಲ್ಲ ಸರ್ ನಾವು. ತಿಂಗಳ ಒಂದ್ಸಲ ವಿಜಿಸ್ಟ್ ಕೊಡಕ್ಕೆ ಟೈಮ್ ಇದ್ರೆ ಹೋಯ್ತೀವಿ, ಟೈಮ್ ಇಲ್ಲ ಅಂದ್ರೆ ಹೋಗೋದಿಲ್ಲ. ನಾವು ಹೋದಾಗ ಮೀಟಿಂಗಲ್ಲಿ ಒಂದೇ ತಿಂಗಳು ಮಾಡಿರೋದು. ನಾವು ಈಗ ಸರ್ ಒಂದೆರಡು ತಿಂಗಳು ಆಗಿರ್ಬೋದೇನು ಸೇರ್ಕೊಂಡು. ಅದು ಹೊಸದೆ, ಅದು ಹೊಸದೆ. ಒಂದ್ಸರಿ ಹೋಗಿದ್ದೀರಾ? ಸರಿ, ಏನ್ ತಿಳ್ಕೊಂಡ್ರಿ ಹೋದ್ಮೇಲೆ? ನಾವು ಹೋದಾಗ ಏನಾದ್ರು ಮೀಟಿಂಗ್ ಏನಂತ ಇದೇನು ಮಾಡಲಿಲ್ಲ ಸರ್, ಅದು ಬಿಟ್ಟರೆ ನೆಲ್ಲಿ ಹೋಗಲಿಲ್ಲ ನಾವು. ಕೆ ಆರ್ ಪೇಟೆ ಹತ್ರ ಬಂದಿದ್ರಲ್ಲ, ಆ ತೋಟ ನೋಡಿದ್ರಿ ಅಲ್ವಾ? ಏಲಕ್ಕಿ ಬೆಳೆದಿದ್ರು, ಏನು ತಿಳ್ಕೊಂಡ್ರಿ ಅಲ್ಲಿ? ಅಲ್ಲಿ ನಾನು ತಿಳ್ಕೊಂಡೆ ಏಲಕ್ಕಿ ಅಡಿಕೆ ಚೆನ್ನಾಗಿ ಬೆಳೆದವ್ರೆ ಸರ್, ನನ್ನ ಮನಸ್ಸಿಗೆ ಏನಾದ್ರು ಅಂತ ಇಳುವರಿ ಬಂದಿಲ್ಲ ಸರ್. ತೋಟ ಚೆನ್ನಾಗಿದೆ. ಇಳುವರಿ ಬರಬೇಕು ಅಂದ್ರೆ ಏನು ಮಾಡಬೇಕು? ಚೆನ್ನಾಗಿ ಮಾಡವ್ರೆ, ಟ್ರೆಂಚ್ ಬಸ್ ಗಾಲು ಏನ್ಬಿಟ್ಟು ನೀರು ಬಸ್ ತೋಗುವಂಗೆ. ಆಮೇಲೆ ಏಲಕ್ಕಿನೂ ಅಷ್ಟೇ, ಅವ್ರು ಏಲಕ್ಕಿ ಒಂದು ಇದು ಕಾಣೇ ಇಲ್ಲ ಅಲ್ಲಿ ನನಗೆ, ಇನ್ನು ಫಸಲೇ ಕಂಡಿಲ್ಲ. ಬೇರೆ ತೋಟ ನೋಡಿದ್ರು ಏಲಕ್ಕಿ ಇನ್ನೂ ಚೆನ್ನಾಗಿರ್ತಿತ್ತು. ನಿಮ್ಮ ಮೇಡಮ್ನವರು ಏಲಕ್ಕಿ ಹಾಕ್ಬೇಕು ಅಂತಾರಲ್ಲ ನಿಮ್ಮ ಜಮೀನಲ್ಲಿ, ಏನು ಮೇಡಮ್? ಹಾಕ್ತೀವಿ ಸರ್ ಅದನ್ನ. ಅದನ್ನ ಎಲ್ಲಿಂದ ತರ್ತೀರಿ ಏಲಕ್ಕಿ ಸಸಿನ? ನಮ್ಮಲ್ಲೇ ಸಿಗ್ತೇವೆ, ಕೊಡಗಲ್ಲೇ. ಕೊಡಗಲ್ಲೇ? ಮತ್ತೇನು ಸಿರ್ಸಿ ಕಡೆ ಹೋಗಲ್ಲ? ಹೋಗಲ್ಲ ಸರ್, ಅಲ್ಲೇನು ನನಗೇನು ಅವ್ರು ಹಂಗಂದ್ರೆ ನಮ್ಮ ಯಜಮಾನರು ಬೇಜಾರು ಮಾಡ್ಕೋತಾರೆ. ಅದೇನು ಮೆಣಸು ಅಷ್ಟು ಹೇಳ್ಕೊಳಂಗಿಲ್ಲ, ಅಮೌಂಟ್ ಜಾಸ್ತಿ ತಗೊಂಡ್ರು. ಸೊಸಿ ಏನು ಅಷ್ಟೇನು ಇಂಪ್ರೂವ್ ಆಗಿಲ್ಲ, ಅದೇ ಮೆಣಸಿನ ಸೊಸಿ. ಅಲ್ಲ ನೀವು ಸರಿಯಾಗಿ ಬೆಳೀತಿಲ್ಲ ಅನ್ಸುತ್ತೆ. ಸರಿಯಾಗಿ ಏನು ಸರ್ ಬೆಳೆದಿದ್ವಿ, ಆದರೆ ಸೊಸೆ ಅದು ಮೆಣಸಿನ ಸೊಸೆ ಪ್ರಾಬ್ಲಮ್ ಸರಿ ಇಲ್ಲ, ತಳಿ ಸರಿ ಇಲ್ಲ ಅದು. ನೀವು ಕುಶಾಲ್ ನಗರದಿಂದ ತಂದಿಲ್ಲ ಅಂತ ಹಂಗೆ ಹೇಳ್ತಾ ಇದ್ದೀರಿ? ಹಂಗೇನಿಲ್ಲ, ಎಲ್ಲಿ ತಂದ್ರು ಅದು ಪಾಪ ಸೊಸೆನೇ. ಆದರೆ ಅದು ಬೆಳ್ಳು ಟ್ರೈ ಮಾಡಿರೋದವರು ಕರೆಕ್ಟಾಗಿ ಮಾಡಲಿಲ್ಲ ಅವರು. ಆಯಿತು, ಈಗ ಏಲಕ್ಕಿ ಅಲ್ಲಿಂದ ತರಬೇಕು ನೀವು. ಏಲಕ್ಕಿ ತರಬೇಕು. ಕಾಫಿ ಚೆನ್ನಾಗದ? ಕಾಫಿ ಚೆನ್ನಾಗಿರಿ ಅಲ್ವಾ? ಏಲಕ್ಕಿ ಎಲ್ಲಿಂದ ತರೋಣ ಅನ್ಕೊಂಡಿದ್ರಿ? ಏಲಕ್ಕಿ ನಮ್ಮ ಕುಶಾಲ್ ನಗರದಿಂದನೇ ತರೋಣ ಅನ್ಕೊಂಡಿದ್ದೀವಿ, ಅಲ್ಲೇ ಶುಂಠಿ ಕೊಪ್ಪದಲ್ಲೇ ಸಿಗುತ್ತೆ. ಹೌದಾ? ಅದನ್ನು ತಂದು ಎಲ್ಲಿ ಹಾಕೋರು? ಜಮೀನಲ್ಲಿ ಹಾಕ್ತೀವಿ. ಕಾಫಿ ಜಮೀನಲ್ಲಿ ಎಲ್ಲಿ? ಕಾಫಿ ಸಾಲಿನ ಮಧ್ಯ. ನಾಲ್ಕು ಗಿಡದ ಮಲ್ದೆ ನಾಲ್ಕು ಗಿಡದ ಮಧ್ಯೆ ಹಾಕ್ಬೇಕು. ಹಾಕ್ತೀರಾ? ಅದು ತುಂಬ ಬಿಸಿಲು ಇರಬಾರ್ದು, ತುಂಬ ನಳ್ಳು ಇರಬಾರ್ದು, ಅಂತ ಜಾಗಕ್ಕೆ ಹಾಕ್ಬೇಕು. ಆಯಿತು. ಆಮೇಲೆ ಅದಕ್ಕೆ ಬೇಸಾಯ ಮಾಮೂಲಿ ಇದ್ದ ನಿನ್ನ ಗೊಬ್ಬರನೇ, ನೀರಿನ ಅತಿ ಜಾಸ್ತಿ ನೀರು ಬೇಕಾಗಿಲ್ಲ, ಅದಕ್ಕೆ ಮೀಡಿಯಂ ನೀರು ಕೊಡಬೇಕು. ಮಾಮೂಲಿ ಇದ್ದ ನಿನ್ನ ಗೊಬ್ಬರನೇ ಹಾಕೊಂಡ್ರೆ ಸಾಕು. ಅದಕ್ಕೆ ಜೀವಾಮೃತ ಮಾಡ್ತೀವಲ್ಲ ಅದನ್ನು ಕೊಟ್ಕೊಂಡ್ರೆ ಸಾಕು. ಹೇಗೆ ಮಾಡ್ತೀರಿ ಜೀವಾಮೃತನ? ಜೀವಾಮೃತ ಮಾಮೂಲಿ ಉಚ್ಚೆ ತೊಪ್ಪೆ ಗಂಧ ನಿಂದು ನಾಟಿ ಹಸಿಂದು ಮತ್ತು ಬೆಲ್ಲ ಎಲ್ಲ ಹಾಕಿ ಮಾಡ್ತೀವಿ ಸರ್ ನಾವೇ. ಹೌದಾ? ಅದೇ ಮೂರೇ ಹೇಳಿದ್ರಿ, ಎಲ್ಲಿ ಮಾಡ್ತೀರಿ ಜೀವಾಮೃತ? ಮನೆ ಹತ್ರ ಜಮೀನ್ ಹತ್ರನೇ ಮಾಡ್ಕೋತೀವಿ. ಆದ್ರೆ ನಾವು ಜೀವಾಮೃತ ಮಾಡಕ್ಕೆ ಏನು ಇದೆಲ್ಲ ಡ್ರಮ್ ಮೇಲೆ ಹಾಕ್ಸಿಲ್ಲ, ಮಾಮೂಲಿ 25 liter ಎರಡು ಡ್ರಮ್ ಇಟ್ಕೊಂಡು ತಿಂಗಳಿಗೆ 2 ಸಲ ಮಾಡ್ಕೋತೀವಿ. ಮಾಡಿಬಿಟ್ಟು ಜಮೀನಿಗೆ ಬಿಡೋದು? ಜಮೀನಿಗೆ ಬಿಡ್ತೀವಿ. ಹೌದಾ? ಈಗ ತೋಟ ಅಂದ್ರೆ ತೋಟಕ್ಕೆ ನೀವು ಒಂದ್ ಕಾಳು ರಾಸಾಯನಿಕ ಗೊಬ್ಬರ ಹಾಕಿಲ್ಲ? ಹಾಕ್ತಿಲ್ಲ ಸರ್. ನಾವು ಕಾಫಿ ನಟ್ ಮೇಲೆ ಒಂದ್ ಸಲನೂ ಹಾಕಿಲ್ಲ. ಈಗ ತೆಂಗು ಎಷ್ಟು ಬರ್ತಿತ್ತು ನಿಮಗೆ ಹಳೆ ತೋಟ ಆದ್ರಿಂದ? ಕಾಯೋ ಎಳ್ನೀರು ಹಳೆ ತೋಟ ಅದು ಸ್ವಲ್ಪ ನಮ್ಮ ಇದೇ ನಾವು ಬಿಟ್ಟಿದ್ವಲ್ಲ ಸ, ಇಳುವರಿ ಇರಲಿಲ್ಲ ಅದರಲ್ಲಿ. ಇವಾಗ ಪರವಾಗಿಲ್ಲ, ಇವಾಗ ಮರಗಳು ಚೆನ್ನಾಗಿ ಹೋಗಿದೆ ಕಾಫಿ ನೆಟ್ ಮೇಲೆ. ಇನ್ನು ಈಗ ಈಗ ಇಳುವರಿ ಅಂದರೆ ಈ ಎಳ್ನೀರು ಕುಯ್ಯಕ್ಕದು ಸ್ವಲ್ಪ ಎಳ್ನೀರಿಗೆ ಬರಲ್ಲ, ಅದು ಸ್ವಲ್ಪ ಇದಾಗ್ಬಿಟ್ಟದೆ ಏನೋ ನುಸಿ ರೋಗ. ಒಂದು 70 ಮರದಲ್ಲಿ ಸಿಗುತ್ತೆ, ಅಷ್ಟಲ್ಲಿ ಕುಯ್ತಾರೆ ಒಂದು 200-300 ಎಳ್ನೀರು ಕುಯ್ತಾರೆ ತಿಂಗಳು. ಹೌದಾ? ಹಾಂ. ಇನ್ನು ಬಾಕಿದ ಕಾಯಿ ಆಗುತ್ತೆ. ಎಳ್ನೀರಿಗೂ ಕೊಡ್ತೀರಿ? ಎಳ್ನೀರಿಗೂ ಕೊಡ್ತೀವಿ. ಎಷ್ಟು ಕಾಯಿಗೆ ಎಷ್ಟು ಕಾಯಿಗಳು ಬೀಳ್ತವೆ? ಒಂದು ಸಾರಿ ಒಂದು 500 ಕಾಯಿ ಬೀಳ್ತದೆ. 500? 500 ಆ ಥರ. ಎಷ್ಟು ಸಾರಿ? ಅದೊಂದು 2 ಸಾರಿ ಸಿಗುತ್ತೆ ಸರ್. ಈ ವರ್ಷ ಅಂತೂ ಕಾಯಿ ಇಲ್ಲ ಸರ್. ಈಗ ಈ ಹೋದ ವರ್ಷ 50-70 ರೂಪಾಯಿ ಆಗಿತ್ತಲ್ಲ, ಕಾಯೇ ಇಲ್ಲ. ಈಗ ಪರವಾಗಿಲ್ಲ, ಈಗ ಈಗೇನು ಸ್ವಲ್ಪ ದಿನ ಬಿಟ್ಟರೆ ಕಾಯಿ ಬೀಳ್ತದೆ. ಕಾಫಿ ಹಾಕಿ ಆರಂಭ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮರನೂ ಚೆನ್ನಾಗಿ ಮರ ಚೆನ್ನಾಗಿದೆ. ಹೌದಾ? ಮರ ಚೆನ್ನಾಗಿದೆ. ಈಗ 2 ಎಕರೆನ ನಿಮ್ಮದು ವ್ಯವಸಾಯ ಅಥವಾ ಬೇರೆ ಜಮೀನು ಏನಾದರೂ ಅಕ್ಕಪಕ್ಕ ತಗೊಂಡಿದ್ರೆ? ಇಲ್ಲ ಸರ್, ಈಗಿನ ಕೂಲಿಲೇ ಆಗಲ್ಲ ಸರ್, ಅವೆಲ್ಲ ಬೇರೆ ಅಕ್ಕಪಕ್ಕ ಅವೇ ಜಮೀನು ಮಾಡೋಕ್ಕಾಗಲ್ಲ. ಹೌದಾ? ಒಂದು 2 ಎಕರೆ ಒಂದು 200 ತೆಂಗಿದೆ, ಒಂದು 500 ಅದರೊಳಗಡೆ ಅಡಿಕೆ, ಸ್ವಲ್ಪ ಮುಂದಾಗಿ ನೆಟ್ಟಿದ್ದು ಅಡಿಕೆ ಇದೆ, ಸ್ವಲ್ಪ ಕಾಫಿ ನೆಟ್ ಮೇಲೆ ನೆಟ್ಟಿರೋದು. ಈಗ ಅದಕ್ಕೆ ಗೊಬ್ಬರ ಅಂದರೆ ಬರೀ ಜೀವಾಮೃತ ಮಾತ್ರನಾ ಅಥವಾ ಬೇರೆ ಇನ್ನೇನು? ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಸರ್, ಈಗ ನಮ್ಮ ಹತ್ರನೇ ನಮ್ಮದು 2 ಸೆ ಇದೆಯಲ್ಲ, ಅದೇ ಸಾಕು ಗೊಬ್ಬರ. ಈ ಮೇಕೆ ಗೊಬ್ಬರ, ಮೇಕೆ ಹಸಿಂದು ಹಸಿಂದು ಕೋಳಿದು ಎಲ್ಲ ಸೇರಿಸಿ ಜಮೀನಿಗೆ ಹಾಕ್ಬಿಡ್ತೀವಿ. ಜಮೀನಿಗೆ ಹಾಕಿ ಅಲ್ಲೇ ಹಾಕತೀವಿ. ಅದು ಇದಾದಮೇಲೆ ಸ್ವಲ್ಪ ಪುಡಿ ಆದಮೇಲೆ ಅದನ್ನು ಈಗ ಒಂದು ಸಾರಿ ಕಾಫಿ ನೆಟ್ ಮೇಲೆ ಒಂದು ಸಾರಿ ಹಾಕಿದ್ದು, ಈಗ ರೆಡಿಯಾಗಿದೆ ಅದು ಗೊಬ್ಬರ. ಅದನ್ನು ಹಾಕಬೇಕು ಇವತ್ತಿಂದ ಇಲ್ಲಿಂದ ಹೋಗಿ ಅದನ್ನು ಹಾಕು ಅಂತ ಮಾಡ್ಕೊಂಡು. ಗೊಬ್ಬರ ಗುಂಡಿ ಮಾಡಿ ಮಾಡ್ತೀರಾ? ಏನು ಬೇಕಾಗಿಲ್ಲ ಸರ್, ಬುಡ್ಬಿಟ್ಕ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಣ್ಣು ಮುಚ್ಚಬೋದು ಅಷ್ಟೇ ಅಷ್ಟೇ, ಅದು ಒಣಗಬಾರ್ದು ಅಂತ. ಅಲ್ಲ, ನಾನು ಹೇಳೋದು ತಿಪ್ಪೆನಲ್ಲಿ ಮಾಡ್ತೀರಾ ಗೊಬ್ಬರನ ಅಥವಾ ಹೇಗೆ ಅಂತ? ನೀವು ಕೊಟ್ಟಿಗೆ ಇಟ್ಕೊಂಡಿದ್ದೀರಲ್ಲ, ಕೊಟ್ಟಿಗೆ ಮನೆ ಹತ್ರ ಇದೆಯೋ ಅಥವಾ ಊರ ಜಮೀನಲ್ಲೇ? ಜಮೀನೇ ಇದೆ, ಜಮೀನ್ ಒಳಗಡೆನೇ ಇದೆ ಸರ್ ಕೊಟ್ಟಿಗೆ. ಹೌದಾ? ಜಮೀನ್ ಒಳಗಡೆನೇ. ಓಕೆ, ಅಂದರೆ ನೀವು ಸಗಣಿ ಮತ್ತು ಇದನ್ನೆಲ್ಲ ಅಲ್ಲೇ ಪಕ್ಕದಲ್ಲೇ ಹಾಕಂತೀರಿ, ಜೀವಾಮೃತ ಮಾಡ್ತೀರಿ? ಅದಕ್ಕೂ ಅದೇ ಇದು ಕೊಟ್ಟಿಗೆ ತೊಳೆದುದ್ದು ಈ ಹಸಿನ ಉಚ್ಚೆ ಇದನ್ನೆಲ್ಲ ಒಂದು ಸ್ಟೋರೇಜ್ ಮಾಡಿದ್ದೀವಿ, ಅದನ್ನು ಗಿಡಗಳಿಗೆಲ್ಲ ಹಾಕ್ತೀವಿ. ರಾಸಾಯನಿಕ ಬಳಸಬಾರ್ದು ಅಂತ ಅನ್ನೋದು ನಿಮಗೆ ಈ ಸಾವಯವ ಕೃಷಿಕರ ಸಂಘಕ್ಕೆ ಹೋದಾಗ ತಿಳ್ಕೊಂಡಿ? ಇಲ್ಲ, ಇದು ನನಗೆ ಅನುಭವ ಇತ್ತು ಸರ್. ಹೌದಾ? ಇದು ನಾವು ಟೊಮೆಟೊ ಬೆಳೆದು ಬೆಳೆದು ನಮ್ಮ ರಾವಣಿಲೊಬ್ಬರು ಆ ಭೂಮಿಲಿ ರೇಷ್ಮೆ ನೆಟ್ಟರು. ರೇಷ್ಮೆ ನೆಟ್ಟು ಏನಾಯಿತು, ಹುಳ ಹಣ್ಣಾಯಿತು, ಗೂಡನ್ನೇ ಕಟ್ತೋಯ್ತು. ಅದು ಒಂದಾಯ್ತು. ನಾನು ಒಂದ್ಸಾರಿ ನಾನು ಟೊಮೆಟೊ ಬೆಳಿತಿದ್ದಲ್ಲ, ಗೂಡು ಕಟ್ಟದಲ್ಲ ಇರೋದಕ್ಕೆ ರಾಸಾಯನಿಕ ಕಾರಣ ಕಾರಣ ಕಾರಣ ಅದಂಗೆ ಹೇಳ್ತೀರಿ? ಅದರಲ್ಲಿ ಅದು ವಿಷಗ ಅದೇನದು ರೇಷ್ಮೆ ಹುಳುಗಿದೆಯಲ್ಲ ಸರ್, ಸೂಕ್ಷ್ಮ ರೇಷ್ಮೆ ಹುಳು, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರು ಅದು ಆಗಲ್ಲ, ಗೂಡು ಕಟ್ಟಲ್ಲ ಕಟ್ಟಲ್ಲ. ಅದನ್ನ ತೋಟದಲ್ಲಿ ಬೇರೆ ಕಡೆ ಸೊಪ್ಪಾಕಿ ಪ್ರಯೋಗ ಮಾಡಿದ್ರಲ್ಲ ಅದು ಆಗಿ ಆಯ್ತು. ಹಾಗಾಗಿ ಬೇಡ ಅಂತ ತೀರ್ಮಾನ ಮಾಡಿಬಿಟ್ರಿ? ಅಲ್ವೇ. ಈ ರಾಸಾಯನಿಕ ಗೊಬ್ಬರ ನಮ್ಗೆ ಆಗಿನಿಂದಲೂ ಅಷ್ಟೇ ಸ್ವಲ್ಪ ನಾವು ಆಗಿನಿಂದ ಎಮ್ಮೆ ಹಸು ಸಾಕ್ತಿದ್ದೊ ಇನ್ನೂ ಹೆಚ್ಚು ಹೆಚ್ಚಾಗಿ ಎಮ್ಮೆಗಳು ಇರ್ತಿದ್ದೊ. ಅದರಿಂದ ನಮಗೆ ಈಗಿನ ರೇಟ್ ನೋಡಿ ಈಗಿನ ಗೊಬ್ಬರ ನೋಡಿದ್ರೆ ಅದನ್ನು ತಗೋದೇ ಬೇಡಪ್ಪ ಅನಿಸುತ್ತೆ. ನಮಗೂ ಹಂಗೆ ಅನಿಸುತ್ತೆ. ಕೆಮಿಕಲ್ ಹಾಕೇನು ಬೆಳಿಬಾರ್ದು, ಎಲ್ಲ ನಮ್ಮ ಸ್ವಂತ ಇದ್ರಿಂದನೇ ಮಾಡಬೇಕು ಅನ್ನೋದು ಇದ್ದು ಆಸೆ ಸರ್. ಈಗ ನಿಮ್ಮ ತಂದೆ ಮನೆಯಲ್ಲೂ ರೇಷ್ಮೆ ಮಾಡ್ತಿದ್ರು? ಹಾಂ, ನಮ್ಮ ತಂದೆ ಮನೆ ಅಲ್ವಾ, ಇವರು ರೇಷ್ಮೆ ಬೆಳೀತಾ ಇದ್ರು. ಇಲ್ಲಿ ರೇಷ್ಮೆ ಯಾಕೆ ಬೆಳಿಬಾರ್ದು? ನೀವು ರೇಷ್ಮೆ ಬೆಳೀತಿದ್ರು, ಮಾಡ್ದೋ ಎರಡು ಮೂರು ಸಲ, ಆದ್ರೆ ಹಿಂಸೆ ಪಟ್ಟೋ ಸಾಗತ್ತಾಗಿ ಮೂರು ಸಲ ಇಟ್ಟಿರುವೆ. ಈಗ ಬೆಳಗ್ಗೆ 5:00 ಬಂದರೆ 8-9 ಹತ್ತು ಗಂಟೆ ಆಗ ತಿಂಡಿ ಮಾಡೋದು, ಮತ್ತು ನೈಟು ಸೊಪ್ಪು ಗಿಪ್ಪು ಹಾಕಿ ಮಲೆಗೆ ಹೋಗೋದಕ್ಕೆ 10 ರಾತ್ರಿ ಆಗೋದು. ಆವಾಗ ಆದರೆ ಊಟ ಮಾಡ್ತಿದ್ದು, ಆಗಿಲ್ಲ ಅಂದರೆ ಸುಮ್ಮನೆ ಮಾಲ್ಕೋತಿದ್ದು. ಮತ್ತು ಇವರು ತುಂಬ ಹುಷಾರು ತಪ್ಪಿಟ್ರು ಒಂದೇ ಸಲ. ರೇಷ್ಮೆ ಬೇಡ ಅಂತಲ್ಲ, ಫುಲ್ಲೆಲ್ಲ ಘಾಟಲ್ವ ಅದು, ಪೌಡ್ರ್ ಸುಣ್ಣ ಹೊಡಿತಿದ್ರಲ್ಲ ಹಿಂಸೆ ಆಗ್ಬಿಡ್ತು ಅವ್ರಿಗೆ. ಈಗ ಮನೇಲಿ ಗಂಡು ಮಕ್ಕಳಿಲ್ಲ ಮಾಡೋಕ್ಕೆ, ಮಲ್ಕೊಂಡ್ರೆ ನಾನೇ ಮಾಡಬೇಕು ಅವ್ರು ಮಲ್ಕೊಂಡ್ರೆ. ಈಗ ನಾವು ಮಲ್ಕೊಂಡ್ರೆ ಅವ್ರು ಮಾಡ್ತಾರೆ, ಅವ್ರು ಮಲ್ಕೊಂಡ್ರೆ ಇನ್ಯಾರು ಮಾಡ್ತಾರೆ ಸ. ಗಂಡಸೇ ಮನೇಲಿ ಮಲ್ಕೊಂಡ್ರೆ ಹಿಂಗ್ಸು ಮಾಡೋಕ್ಕೈತೆ ಕೆಲಸ ಹೊರಗಡೆ. ಹಾಗಾಗಿ ರೇಷ್ಮೆ ಕೈ ಬಿಟ್ಬಿಟ್ಟು ಬೇಡ, ಆದಷ್ಟಾಗಲಿ ಯಾವ ಮಕ್ಳಿಗೆ ಸಂಪಾದನೆ ಮಾಡ್ಬೇಕು. ಇರಳ ಒಬ್ಬ ಮಗಳು ಬೆಳೆದಷ್ಟು ಬೆಳೆಯೋಣ, ಕಾಪಿ ಹಾಕೋಣ, 15 ಅದು ಇದೆ ಕಾಪಿದು ಸಾಕು, ಆದಷ್ಟಾಗಲಿ ಅದರಲ್ಲೇ ಸಂಪಾದನೆ ಮಾಡಿಕೊಂಡು ಅದ್ದೂರಿಯಾಗಿರೋದು ಬೇಡ, ಬಡಸ್ತಾನದಲ್ಲಿ ಹೆಂಗೋ ಇರೋದ್ರಲ್ಲಿ ಮಾಡೋಣ ಅಂತ ಕೆಲಸ ಆಗ್ತು ಸರ್, ಬೇಡ ಅಂತ. ಅಂದ್ರೆ ಈಗ ಜಮೀನಿಗೆ ನೀವು ರಾಸಾಯನಿಕ ಬಳಸಲ್ಲ, ಔಷಧಿ ಹೊಡೆಯಲ್ಲ? ಹೊಡೆಯೋದಿಲ್ಲ. ಏನ್ ಬರ್ತದೆ ಅದನ್ನ ಅದನ್ನ ಸಾಕು ನಮ್ಗಷ್ಟೇ, ತಾವ್ ತೆಕ್ಕೊಳ್ಳೋದು ಜಮೀನಿಂದ ಅಲ್ವಾ. ಈಗ ಜಮೀನಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ ಅಂದ್ರಲ್ಲ, ಅಲ್ಲೇ ವಾಸನ ಅಥವಾ ಊರಲ್ಲಿ ವಾಸ ಇದ್ದೀರ? ಇಲ್ಲ ಸರ್, ಅವರಲ್ಲೇ ವಾಸ ಇರೋದು. ಹೌದಾ, ಅದು ಸುಮ್ಮನೆ ಸಣ್ಣ ಮನೆ? ಸಣ್ಣದೇನಿಲ್ಲ, ದೊಡ್ಡ ಮನೆನೇ. ವಾಸ ಇದ್ರೆ ವಾಸಕ್ಕೆ ಮಾಡಿದ್ರೆ ಇಬ್ಬರಾಳು ಗಂಡು ಮಕ್ಳು ಇರ್ಬೋದು, ಅಷ್ಟು ದೊಡ್ಡ ಮನೆನೇ ಉಳಿನ ಮನೆ. ಆದರೆ ಅಡುಗೆ ಊಟ ಒಂದು ಮಾಡೋದಿಲ್ಲ, ಇನ್ನೆಲ್ಲ ಮಲಗೋದು ಗಿಲ್ಗೋದು, ನೈಟೆಲ್ಲ ಮಲಗೋದಿಲ್ಲ, ಅಲ್ಲೇ ಜಮೀನ್ ಹತ್ರನೇ. ಹೌದಾ? ಹಾಂ, ಊಟ ತಿಂಡಿ ಊಟ ಎಲ್ಲ ರಾವಣಿಲಿ ಊರೊಳಗೆ ಮಾಡ್ತೀವಿ. ಊರಲ್ಲಿ ಅಲ್ಲೂ ಯಾರು ಇಲ್ವಲ್ಲ ಸರ್, ಮಗಳಿದ್ದಾರೆ, ಅವ್ರಿಗೆ ಹೆಂಡತಿ ಮಗಳಿದ್ದಾಳೆ, ಓದ್ತಾ ಇದ್ದಾಳೆ, ಅವ್ರಿಗೂ ಕಾಲೇಜ್ಗೆ ಹೋಗ್ತಾರೆ, ಮಾಡಬೇಕಲ್ಲ, ಅವ್ರಿಗೆ ಮಾಡಿ ಕಾಲೇಜಿಗೆ ಕಳಿಸಿ, ಅದಕ್ಕೆ ಇದ್ದಾರೆ ವಯಸ್ಸಾಗಿರೋರು, ಅವ್ರಿಗೆ ಎಲ್ಲ ಮಾಡಿ ಇಟ್ಬಿಟ್ಟು ಬರಬೇಕಲ್ಲ. ಸರಿ ಸರಿ, ಈಗ ನಿಮ್ಮ ಮುಂದಿನ ಆಲೋಚನೆಗಳು ಯೋಜನೆಗಳು ಏನು ಮಾದೇವ್ ಅವರೇ? ಮುಂದಿನ ಆಲೋಚನೆ ಏನಿಲ್ಲ ಸರ್, ಸ್ವಲ್ಪ ನೋವು ನಮಗೆ. ಏನು ಅಂದರೆ ರೇಷ್ಮೆ ಇವತ್ತಿನ ಇದರಲ್ಲಿ ಒಳ್ಳೆ ರೇಷ್ಮೆ ಚಾಲ್ತಿಲಿರೋದೇ ರೇಷ್ಮೆ ಬುಟ್ಟುವಲ್ಲ ಅನಿಸುತ್ತೆ. ಒಂಥರ ನೋಡೋಕೆ ಹೋದಾಗ ಹಿಂಗಾಯಿತು, ಅದು ಅವ್ರು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಅದರೊಳಗಡೆ ತೆಂಗಿ ಎದ್ದುಬಿಡ್ತು ರೇಷ್ಮೆ ಕಡ್ಡಿ ಒಳಗಡೆ, ತೆಂಗಿ ಎದ್ದಮೇಲೆ ನೆರಳಾದ್ರೆ ಆಗಲ್ಲ. ಈಗ ರೇಷ್ಮೆ ಪೂರ್ತಿ ತೆಗೆದಿದ್ರೆ ಅಥವಾ ಇದೆಯಾ? ತೆಗೆದ್ಬಿಟ್ಟು ಕಾಫಿ ಹಾಕಿರೋದು, ತೆಗೆದು ಕಾಫಿ ಹಾಕಿದ್ರು ತೆಗೆದು, ಅದರೊಳಗಡೆ ಒಂದು 60 ತೆಂಗಿನ ಮರ ಇತ್ತು ರೇಷ್ಮೆ ಒಳಗೆ, ಅದರಿಂದ ಸ್ವಲ್ಪ ತೆಗಿಬೇಕಾಗಿ ಬಂತು. ನೆರಳಾದರೆ ರೇಷ್ಮೆ ಕಡ್ಡಿಗಾಗಲ್ಲ, ಸೊಪ್ಪು ರೋಗ ಬಂದ್ಬಿಡುತ್ತೆ. ಈಗ ತೆಂಗಲ್ಲಿ ಮತ್ತು ಕಾಫಿ ಬೇರೆ ಬೇರೆ ಬೆಳೆ ನೀವೇನು ಹಾಕ್ತೀರಿ, ಅದರಲ್ಲಿ ಬರೋ ಆದಾಯದಲ್ಲಿ ನೆಮ್ಮದಿಯಾಗಿರೋಣ ಅಂತ. ಇನ್ನೊಂದು 2 ಸ್ವಲ್ಪ ಶ್ರಮ ಬೀಳಬೇಕು. ಹೌದಾ? ಆಮೇಲೆ ಏನು, ಮತ್ತೆ ಒಂದು 20 ನಡೀತದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿ ಎಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನಿಮ್ಮ ಆಸೆಗಳೇನು ರತ್ನಮ್ಮನವ್ರದ್ದು? ನಮ್ದು ಅದೇ ಸರ್, ನಮ್ದೇನು ಸರ್, ನಾವು ಇರೋದ್ರಲ್ಲೇ ಬರಗಂಟ ತಾಳ್ಮೆ ಬೇಕಲ್ವ. ಈಗ ಹೊಲಕ್ಕೆ ಬಿತ್ತಿದ್ದೀವಿ, ಒಂದ್ಸಲ ಇಲ್ಲ ಒಂದ್ಸಲ ಬರ್ತದಲ್ವಾ, ಭೂಮಿಗೆ ಹಾಕಿದ್ದು ಯಾವತ್ತ ಹಾಳಾಗಲ್ಲ, ಅಲ್ಪ ಸ್ವಲ್ಪ ಬಂದೇ ಬರ್ತದಲ್ವಾ. ಕೊಡಗಲ್ಲಿ ಕಿತ್ತಲೆ ಬೆಳೀತಾರೆ, ಬೇರೆ ಬೇರೆ ಬೆಳೆಗಳಿವೆ. ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ